ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪ್ರಿಯ ರೈತ ಬಂಧುಗಳೇ, ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿಯಲ್ಲಿ ಸ್ಮಾರ್ಟ್ ಅಗ್ರಿಕಲ್ಚರ್ ಕುರಿತು ಮಾಹಿತಿಯನ್ನ ನೀಡುತ್ತಾರೆ ಶಿರಸಿಯ ICAR ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ತಾಂತ್ರಿಕ ಅಧಿಕಾರಿ ಅನ್ನಪೂರ್ಣ ನೀರಲಗಿ. ಕೇಳುಗರೆ, ಈಗ ನಮ್ಮ ಜೊತೆಯಲ್ಲಿ ನಮ್ಮ ಶಿರಸಿಯಲ್ಲಿ ಇರತಕ್ಕಂಥ ICAR ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿರಿಯ ತಾಂತ್ರಿಕ ಅಧಿಕಾರಿಯಾಗಿರ್ತಕ್ಕಂಥ ಅನ್ನಪೂರ್ಣ ನೇರಲಗಿ ಅವರಿದ್ದಾರೆ. ನಾವೆಲ್ಲ ಈ ಹಿಂದೆ ಕೇಳಿದ್ದೀವಿ ಏನು ಅಂದರೆ ಸ್ಮಾರ್ಟ್ ಕಾರ್, ಸ್ಮಾರ್ಟ್ ಫೋನ್, ಸ್ಮಾರ್ಟ್ ಕಿಚನ್ ರೂಮ್ ಈ ರೀತಿ. ಈಗ ಅಗ್ರಿಕಲ್ಚರಲ್ಲಿ ಕೂಡ ಸ್ಮಾರ್ಟ್ ಅಗ್ರಿಕಲ್ಚರ್ ಅಂತೇಳಿ ಬಂದಿದೆ. ಅದರ ರೂಪುರೇಷೆ ಹೇಗೆ, ಎಷ್ಟು ಮಟ್ಟಿಗೆ ನಾವು ಈಗ ಅಗ್ರಿಕಲ್ಚರ್ನೊಳಗೆ ಸ್ಮಾರ್ಟ್ ಆಗಿದ್ದೀವಿ, ಸ್ಮಾರ್ಟ್ ಅಗ್ರಿಕಲ್ಚರನ್ನು ನಾವು ಎಷ್ಟು ಮಟ್ಟಿಗೆ ಈಗ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ನಮಸ್ಕಾರ ಅನ್ಪೂರ್ಣ. ನಮಸ್ತೆ ಸರ್. ಏನದು ಸ್ಮಾರ್ಟ್ ಅಗ್ರಿಕಲ್ಚರ್ ಅಂತ ಹೇಳ್ತೀರಿ? ಸ್ಮಾರ್ಟ್ ಅಗ್ರಿಕಲ್ಚರ್ ಅಂದರೆ ಮಾಹಿತಿ ತಂತ್ರಜ್ಞಾನನ ನಾವು ಕೃಷಿಯಲ್ಲಿ ಅಳವಡಿಸ್ಕೊಳ್ಳೋದು. ಈಗ ಮಾಹಿತಿ ತಂತ್ರಜ್ಞಾನ ಅಂತಂದರೆ ಭೌತಿಕ ಏನು ನಮ್ಮಲ್ಲಿ ಮಷಿನ್ ಸಲಕರಣೆಗಳಿದ್ದಾವೆ ಅಥವಾ ಇರಿಗೇಷನ್ ಸಿಸ್ಟಮ್ಸ್ ಇದ್ದಾವೆ, ಅವನ್ನೆಲ್ಲ ನಾವು ಹೆಂಗೆ ಇಂಟರ್ನೆಟ್ ಮೂಲಕ ಕಂಟ್ರೋಲ್ ಮಾಡಬಹುದು, ಅಥವಾ ನಮ್ಮ ಮಣ್ಣಿನ ಉಷ್ಣತೆ ಆರ್ದ್ರತೆ ಎಷ್ಟಿದೆ, ಅಥವಾ ನಮ್ಮ ಭೂಮಿಗೆ ಏನು ಬೇಕಾಗಿದೆ ಫರ್ಟಿಲೈಸರ್ ಅದರ ಸೆನ್ಸರ್ಸು, ಸೊ ಇಂಥವೆಲ್ಲ ನಾವು ಯೂಸ್ ಮಾಡ್ಕೊಳ್ಳೋದನ್ನು ಸ್ಮಾರ್ಟ್ ಅಗ್ರಿಕಲ್ಚರ್ ಅಂತ ಕರಿಬಹುದು. ಈಗ ನಮ್ಮ ರೈತರು ಎಷ್ಟು ಮಟ್ಟಿಗೆ ಇಂಥ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಿದ್ದಾರೆ, ಸ್ಮಾರ್ಟ್ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಇದೆ, ಈಗ ಅಳವಡಿಕೆ ಆಗಿದೆ, ಇನ್ನೂ ಏನೇನು ಆಗಬೇಕಾಗಿದೆ? ಸ್ಮಾರ್ಟ್ ಅಗ್ರಿಕಲ್ಚರ್ ಅನ್ನೋದು ಈಗ ಅಂಬೆಗಾಲಿಡುವಂಥ ಕೂಸು ನಮ್ಮ ಕೃಷಿಯಲ್ಲಿ, ಭಾರತದ ಕೃಷಿಯಲ್ಲಿ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಈಗಾಗಲೇ ಸ್ಮಾರ್ಟ್ ಅಗ್ರಿಕಲ್ಚರು, ಸ್ಮಾರ್ಟ್ ಎನಿಮಲ್ ಹಸ್ಬೆಂಡ್ರಿ ಇವೆಲ್ಲನೂ ಮಾಡ್ತಾ ಇದ್ದಾರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ. ಸೊ ನಮ್ಮಲ್ಲಿ ಈಗ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ರೈತರುಗಳು ಬಹಳ ಕಡಿಮೆ ಪ್ರಮಾಣದಲ್ಲಿನೇ ಯೂಸ್ ಮಾಡ್ತಾ ಇರೋದು ಈಗ ಸದ್ಯ ಮಟ್ಟಿಗೆ. ಬಟ್ ಅದು ನಿಲುಕಲಾರದಂತಹ ಚಂದ್ರ ಏನಲ್ಲ ನಮಗೆ. ಸೊ ಸೇಮ್ ಅದನ್ನು ನಾವು ಕೂಡ ಸಣ್ಣ ಪ್ರಮಾಣದಲ್ಲಿ ಸಣ್ಣ ರೈತರು ಕೂಡ ಅಳವಡಿಸಿಕೊಳ್ಳುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಾಣಿಸ್ತಾ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ. ಹೊಸ ಹೊಸ ಇನಿಷಿಯೇಟಿವ್ಸ್ ಎಲ್ಲ ಕೈಗೊಳ್ತಾ ಇದ್ದಾರೆ. ಕಡಿಮೆ ದರದಲ್ಲಿ ರೈತರಿಗೆ ಸುಲಭವಾಗಿ ಎಟುಕುವ ದರದಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಮಗೆ ಸಿಗ್ತಾ ಇದ್ದಾವೆ, ಸಲಕರಣೆಗಳು ಸಿಗ್ತಾ ಇದ್ದಾವೆ. ಕಂಪನಿಗಳು ಕೂಡ ಅದೇ ರೀತಿ ಇದರಲ್ಲಿ ಕಾರ್ಯತತ್ಪರವಾಗಿದೆ. ಮುಂದಿನ ದಿನಗಳಲ್ಲಿ ಸ್ಮಾರ್ಟ್ ಅಗ್ರಿಕಲ್ಚರ್ ಅನ್ನೋದು ಪ್ರತಿಯೊಬ್ಬ ರೈತನ ಮನೆ ಬಾಗಿಲಿಗೂ ಬಂದರೆ ಅಚ್ಚರಿ ಏನಲ್ಲ. ಯಾಕಂದರೆ ನಾವು ನೋಡ್ತೀವಿ, ಮೊದಲು ಮೊಬೈಲ್ ಅಂದರೆ ಏನೋ ದೊಡ್ಡದಾದಂತಹ ತಂತ್ರಜ್ಞಾನ ಅನ್ಕೋತಾ ಇದ್ವಿ, ಈಗ ಮೊಬೈಲ್ ಅಂದರೆ ಒಂದು ಸಣ್ಣ ಕೂಸಿ ಕೂಡ ಮೊಬೈಲ್ ಇಲ್ಲದೆ ನಡೆಯೋದಿಲ್ಲ. ಸೊ ಅದೇ ಥರ ಅಗ್ರಿಕಲ್ಚರಲ್ಲೂ ಕೂಡ ಸ್ಮಾರ್ಟ್ ಅಗ್ರಿಕಲ್ಚರ್ ಅನ್ನೋದು ಬಹಳ ದಿನಗಳೇನು ಕಾಯಬೇಕಾಗಿಲ್ಲ, ಅದು ಕೂಡ ಎಲ್ಲರ ಮನೆ ಬಾಗಿಲಿಗೂ ತಲುಪುವಂಥ ಒಂದು ತಂತ್ರಜ್ಞಾನ ಆಗಿದೆ ಅಂತ ನನ್ನ ಅನಿಸಿಕೆ, ನನ್ನ ನಂಬಿಕೆ ಇದೆ ನನಗೆ. ಈಗ ಎಷ್ಟು ಮಟ್ಟಿಗೆ ಅಂದರೆ ಬಾಲ್ಯದಲ್ಲಿ ಅಂದರೂ ಕೂಡ ಕೆಲವಷ್ಟು ರೈತರು ಸರಿಯಾಗಿ ಮಾಡಿಕೊಂಡರು, ಮತ್ತೆ ಮುಂದೆ ಎಲ್ಲೆಲ್ಲಿ ಸಾಧ್ಯತೆಗಳು ಇದಾವೆ? ಇದು ಪ್ರಮುಖವಾಗಿ ನಮ್ಮ ಹೊಲಗಳಲ್ಲಿ ಸೆನ್ಸರ್ಸ್ ಅಂತ ಹೇಳ್ತೇವೆ, ಸಂವೇದನೆಗಳನ್ನು ಕಂಡುಹಿಡಿಯುವಂಥವು. ನಮ್ಮ ಹೊಲದಲ್ಲಿರೋ ಗಾಳಿಯಲ್ಲಿರೋದಂಥದ್ದು ಆರ್ದ್ರತೆ ಇರ್ಬೋದು, ಮಣ್ಣಿನಲ್ಲಿರುವಂತಹ ಉಷ್ಣತೆ ತೇವಾಂಶದ ಬಗ್ಗೆ ಮಾಹಿತಿ ಆಗಿರ್ಬೋದು, ಇದನ್ನೆಲ್ಲನು ಸೆನ್ಸರ್ಸ್ ಮೂಲಕ ಒಂದು ಡಿವೈಸ್ ಥ್ರೂ ಅವ್ರೇನು ಮಾಡ್ತಾರೆ, ಕಲೆಕ್ಟ್ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ಎಲ್ಲರೂ ಸುಮಾರು ಜನ ಕೇಳಿರ್ತಾರೆ ಇತ್ತೀಚಿನ ದಿನಗಳಲ್ಲಿ, ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಹೇಳ್ತೀವಿ. ಸೊ ಆ ಮಷಿನ್ ಏನು ಮಾಡುತ್ತಂದರೆ ಅಲ್ಲಿಂಥ ಸಂವೇದಿಗಳನ್ನ ಏನು ಅಳವಡಿಸಿರ್ತಾರೆ ಸೆನ್ಸರ್ಸ್ ಅಂತ ಹೇಳ್ತೀವಿ, ಆ ಸೆನ್ಸರ್ಸು ನಮ್ಮ ಹೊಲದಲ್ಲಿನ ಮಾಹಿತಿನ ಸಂಗ್ರಹಿಸಿ ಕ್ಲೌಡ್ ಕಂಪ್ಯೂಟಿಂಗಿಗೆ ಕಳಿಸ್ಕೊಡ್ತಾರೆ. ಆ ಕ್ಲೌಡ್ ಕಂಪ್ಯೂಟಿಂಗ್ ಇಂದ ಅಲ್ಲೇನ್ ಮಾಡ್ತಾರೆ, ಡೇಟಾ ವಿಶ್ಲೇಷಣೆ ಆಗುತ್ತೆ. ಮುಖ್ಯವಾಗಿ ಅಂತಂದ್ರೆ ಇದು ಮಾಹಿತಿ ಏನಿದೆ ಆ ಮಾಹಿತಿ ಬಗ್ಗೆನೇ ವಿಶ್ಲೇಷಣೆ ಮಾಡೋದು. ಮಾಹಿತಿ ನಮ್ಮ ಹೊಲದಿಂದ ತಗೊಳ್ತಾರೆ, ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ, ತಂತ್ರಜ್ಞಾನ ಅಳವಡಿಸ್ಕೋತಾರೆ, ಅದಕ್ಕೂ ತಂತ್ರಜ್ಞಾನಗಳಿರ್ತವೆ. ವಿಶ್ಲೇಷಣೆ ಮಾಡಿ ಅದ್ರ ಬಗ್ಗೆ ರೈತರು ಏನು ಕ್ರಮ ತಗೋಬಹುದು, ಆ ವಿಶ್ಲೇಷಣೆ ಆಧಾರಿತ ಏನಿರುತ್ತೋ ಅದ್ರ ಬಗ್ಗೆ ರೈತರು ಏನು ಸಲಹೆಗಳು ಕೊಡಬೇಕು ರೈತರಿಗೆ, ಆ ರೈತರಿಗೆ ಸಲಹೆಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿಯಾಗಿ ಮೊದಲಿಗೆ ನಾವು ನಮ್ಮ ಹೊಲಗಳಲ್ಲಿ, ನಮ್ಮ ಕೃಷಿ ಕ್ಷೇತ್ರಗಳಲ್ಲಿ, ಪಾಲಿಹೌಸ್ ಆಗಿರ್ಬೋದು, ಓಪನ್ ನೀರ್ ಆಗಿರ್ಬೋದು, ಅಲ್ಲಿ ಆ ಸಂವೇದಗಳನ್ನು ನಾವು ಅಳವಡಿಸ್ಕೋಬೇಕಾಗತ್ತೆ. ಸೊ ಮೊದಲನೇದು ಇದು ದೊಡ್ಡ ಅಂದರೆ ತುಂಬ ಕ್ರಿಟಿಕಲ್ ಆಗಿ ಅನಾಲಿಸಿಸ್ ಮಾಡಬೇಕಿತ್ತಂದ್ರೆ ಅಂಥದಕ್ಕೆ ಕೃಷಿ ಚಟುವಟಿಕೆಗಳಿಗೆ ಇಂಥದ್ದು ಬೇಕಾಗುತ್ತೆ. ನಾವು ಈಗಾಗಲೇ ಯೂಸ್ ಮಾಡ್ತಿದ್ದೀವಿ, ಬಹಳಷ್ಟು ಜನ ಇದನ್ನು ಆಗಲೇ ಅಳವಡಿಸ್ಕೊಂಡಿದ್ದಾರೆ. ಒಂದು ಸಣ್ಣ ಎಕ್ಸಾಂಪಲ್ ಹೇಳಬೇಕಂತಂದ್ರೆ ಮೊಬೈಲ್ ಪಂಪ್ ಸ್ಟಾರ್ಟರ್ಸ್. ಈಗ ನಾವೇನು ರಾತ್ರಿ ಹೊತ್ತು ಹೋಗಿ ಆನ್ ಮಾಡಬೇಕು, ಕರೆಂಟ್ ಬಂದಾಗ ಹೋಗಿ ಆನ್ ಮಾಡಬೇಕು, ಈ ಸಮಸ್ಯೆನ ಈಗ ಆಲ್ಮೋಸ್ಟ್ ನಮ್ಮ ರೈತರಿಗೆ ಸುಮಾರು ಜನ ಅಳವಡಿಸ್ಕೋತಾ ಇದ್ದಾರೆ. ಈವನ್ ನಮ್ಮ ಭಾಗದಲ್ಲೂ, ಉತ್ತರ ಕನ್ನಡ ಜಿಲ್ಲೆ ಭಾಗದಲ್ಲೂ ಅಳವಡಿಸ್ಕೋತಾ ಇದ್ದಾರೆ. ಮೊಬೈಲ್ ಮೂಲಕನೇ ನಾವು ನಮ್ಮ ಪಂಪ್ ಸೆಟ್ ಅನ್ನ ಕಂಟ್ರೋಲ್ ಮಾಡ್ಕೋಬಹುದು. ಅದಕ್ಕೇನು ಅತೀ ಪರಿ ನಾವು ಹೆಚ್ಚು ವೆಚ್ಚ ಮಾಡ್ಬೇಕಂತಿಲ್ಲ, ಅಥವಾ ಬಹಳ ದೊಡ್ಡ ತಂತ್ರಜ್ಞಾನ ಅಳವಡಿಸ್ಕೋಬೇಕಂತೇನಿಲ್ಲ. ನಮ್ಮಲ್ಲಿರೋ ಮೊಬೈಲ್ ಅನ್ನೇ ಇನ್ನೊಂದು ಸಿಮ್ ನಮ್ಮ ಪಂಪ್ ಸೆಟ್ಗೆ ಹಾಕೋಬೇಕು, ಅದಕ್ಕೆ ಅದು ಕಮ್ಯುನಿಕೇಟ್ ಮಾಡ್ಕೊಳತ್ತೆ. ಇದು ಒಂದು ಸ್ಮಾರ್ಟ್ ಅಗ್ರಿಕಲ್ಚರ್ ಅಂತ ಹೇಳಲಿಕ್ಕೆ ಏನು ತಪ್ಪಾಗಲ್ಲ. ಸೊ ಈ ತರನು ನಾವು ಯೂಸ್ ಮಾಡ್ಕೊಳ್ಳಿಕ್ಕೆ ತುಂಬಾ ಅವಕಾಶ ಇದೆ. ಮತ್ತೆ ಖರ್ಚು ವೆಚ್ಚಕ್ಕೆ ಬಂದಾಗ ಮೂಲ ಬಂಡವಾಳ ಒಂದ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಬರ್ತಾ ಅದು ನಮಗೆ ಚೀಪ್ ಆಗಿ ಅನ್ನೋ ಹಾಗೆ ಕಾಣುತ್ತೆ. ಹೌದು. ಈಗ ಮೂಲ ಬಂಡವಾಳ ಅಂತಂದ್ರೆ ನಾವು ಒಂದು ಡಿವೈಸ್, ಒಂದು ಉಪಕರಣ ಅಳವಡಿಸ್ಕೋಬೇಕಂದ್ರೆ ಅದಕ್ಕೆ ಇನಿಷಿಯಲ್ ಬಂಡವಾಳ ಹಾಕಲೇಬೇಕಾಗುತ್ತೆ. ಅದು ಹಾಕಿದ ಮೇಲೆ ಏನಾಗುತ್ತೆ, ಅದರಿಂದ ಬರೋ ಲಾಭಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಏನು ಬದಲಾವಣೆ ಆಗುತ್ತೆ, ನಮ್ಮ ಕಾಸ್ಟ್ ರಿಡಕ್ಷನ್ ಆಗುತ್ತೆ. ಈಗ ನಮ್ಗೆ ಎಷ್ಟು ಬೇಕಷ್ಟು ನೀರು ಹಾಯಿಸೋ ಅವಶ್ಯಕತೆ ಇರೋದಿಲ್ಲ. ನಮ್ಮ ಭೂಮಿಗೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಯಿಸಲಿಕ್ಕೆ ಈ ವಿಶ್ಲೇಷಣೆಗಳಿಂದ ನಮಗೆ ಮಾಹಿತಿ ಸಿಗುತ್ತೆ. ಸೊ ನಮ್ಗಲ್ಲಿ ಲೇಬರ್ ಕಾಸ್ಟ್ ಆಗಿರ್ಬೋದು, ರಿಸೋರ್ಸ್ ಕಾಸ್ಟ್ ಆಗಿರ್ಬೋದು, ಸಂಪನ್ಮೂಲಗಳ ಬಳಕೆಯಿಂದ ಉಳಿತಾಯ ಆಗುತ್ತೆ. ಸೊ ಈ ತರ ಎಲ್ಲ ಆಗುತ್ತೆ. ಆಮೇಲೆ ಅತಿ ರಿಯಲ್ ಟೈಮ್ ಬೇಸಿಸ್ ಮೇಲೆ ಆಗೋದ್ರಿಂದ ಈಗ ನಮಗೆ ಒಂದು ರೋಗ ಬರುತ್ತೆ ಅಂತ ಹೇಳಿ ನಮಗೆ ಹವಾಮಾನ ಆಧಾರಿತ ಮಾಹಿತಿ ಮೇಲೋ ಅಥವಾ ಆರ್ದ್ರತೆ ಮೇಲೋ ನಮಗೆ ಗೊತ್ತಾದಾಗ ರೈತರು ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡ್ರೆ ಅವರಿಗೆ ಬೆಳೆ ನಾಶ ಆಗೋದು ತುಂಬಾ ಕಡಿಮೆ ಆಗೋಗುತ್ತೆ. ಸೊ ಈ ಎಲ್ಲ ಅವಕಾಶಗಳಿರೋದ್ರಿಂದ ನಾವು ಇನಿಷಿಯಲ್ ಬಂಡವಾಳ, ಹೊಸದಾಗಿ ನಾವು ಪ್ರಾರಂಭ ಮಾಡುವಾಗ ಏನು ಬಂಡವಾಳ ಹಾಕಿರ್ತೇವೋ ಅದಕ್ಕಿಂತ ನಮಗೆ ಲಾಭಗಳೇ ಹೆಚ್ಚಾಗಿ ಹೋಗುತ್ತೆ. ಸೊ ಹೀಗಾಗಿ ನೀವು ಹೇಳಿದಾಗೆ ಮೊದಲ ಬಾರಿ ಇದು ದುಬಾರಿ ಆಗಬಹುದು, ಮತ್ತು ಹೊಸ ತಂತ್ರಜ್ಞಾನ ಇರೋದ್ರಿಂದ ಇನ್ನೂ ಅಷ್ಟೊಂದು ನಮ್ಮಲ್ಲಿ ಭಾಗಗಳಿಗೆ ಪೂರೈಕೆದಾರರು ಕಡಿಮೆ ಇರಬಹುದು, ಹೀಗಾಗಿ ಡಿಮ್ಯಾಂಡ್ ಜಾಸ್ತಿ ಇರಬಹುದು ಮಾರ್ಕೆಟ್ ಅಲ್ಲಿ. ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಬಟ್ ಮುಂಬರುವ ದಿನಗಳಲ್ಲಿ ನಾನು ಹೇಳದಂಗೆನೆ ಇದು ತುಂಬಾ ಈಸಿಯಾಗಿ ಸಿಗುವಂತ ಒಂದು ತಂತ್ರಜ್ಞಾನ ಅನ್ನೋದಕ್ಕೆ ಏನು ತೊಂದರೆ ಇಲ್ಲ. ವಿದೇಶದಲ್ಲಿ ಇಂಥವೆಲ್ಲ ಈಗ ಉತ್ತುಂಗದಲ್ಲಿ ಇದ್ದಾರೆ ಅವರು, ಸ್ಮಾರ್ಟ್ ಅಗ್ರಿಕಲ್ಚರ್, ಸ್ಮಾರ್ಟ್ ಡೈರಿ, ಸ್ಮಾರ್ಟ್ ಪೋಲ್ಟ್ರಿ, ಇಂಥವೆಲ್ಲ ಒಂಥರ ಆಶ್ಚರ್ಯ ಅನ್ಸುತ್ತ. ಆಶ್ಚರ್ಯ ಅನ್ಸೋಕ್ಕಿಂತ ಅವರಲ್ಲಿ ಮುಖ್ಯವಾಗಿ ಏನಂದ್ರೆ ಮಾನವ ಸಂಪನ್ಮೂಲದ ಕೊರತೆ ಇದೆ ಅವರಿಗೆ. ಅವ್ರಿಗೆ ಒಂದು ಡೈರಿ ಮೇಂಟೈನ್ ಮಾಡ್ಬೇಕಿತ್ತಂದ್ರೆ ಒಂದು 10 ಆಳು ಇಟ್ಕೊಂಡು ಕೆಲಸ ಮಾಡಲಷ್ಟು ಅವ್ರ ಕಡೆ ಮಾನವ ಸಂಪನ್ಮೂಲ ಇಲ್ಲ. ನಮ್ಮ ಭಾರತದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಮಾನವ ಸಂಪನ್ಮೂಲ ಜಾಸ್ತಿ ಇದೆ, ಹೀಗಾಗಿ ನಾವು ಮಾನವ ಸಂಪನ್ಮೂಲದ ಮೇಲೆ ಡಿಪೆಂಡ್ ಆಗಿದ್ದೇವೆ. ಆರ್ಥಿಕವಾಗಿನೂ ಕೂಡ ಅವರು ಸದೃಢರಾಗಿದ್ದಾರೆ ನಮ್ಕಿನ. ಬಟ್ ಈಗ ನಾನು ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಈಗ ಡೆನ್ಮಾರ್ಕ್ ಅಂತ ದೊಡ್ಡ ದೊಡ್ಡ ಡೈರಿ ಯೂನಿಟ್ಸ್ ಇದೆ ಅಲ್ಲಿ. ಅಲ್ಲೆಲ್ಲ ಹೆಂಗಿದೆ ಅಂದ್ರೆ ಹಸುಗಳಿಗೆ ಟ್ರೈನ್ ಅಪ್ ಆಗೋಗಿರ್ತವೆ ಆ ಹಸುಗಳು ಕೂಡ. ಈಗ ಇಷ್ಟು ಟೈಮ್ ಆದಾಗ ಅವಕ್ಕೊಂದು ಸೈರನ್ ಕೊಡ್ತಾರೆ, ಅದು ಬಂದು ಸೀದಾ ಅದು ಎಲ್ಲ ಅದರದ್ದು ಜಾಗ ಇರುತ್ತೋ ಅಲ್ಲಿ ಬಂದು ಅದಕ್ಕೆ ಹಾಲ್ ಕರಿಯೋ ಟೈಮಿಗೆ ಬಂದು ಹಾಲ್ ಕರೀಲಿಕ್ಕೆ ಹೋಗುತ್ತೆ. ಅಲ್ಲಿ ಮಷಿನ್ಸ್, ಹಾಲ್ ಕರಿಯೋದ್ ಮಷಿನ್ಸ್ ಫಿಟ್ ಮಾಡ್ಬಿಟ್ರೆ ಅವಕ್ಕೆ ಅದು ಆಟೋಮೆಟಿಕ್ ಆಗಿ ತಾನೇ ಸಕ್ ಮಾಡುತ್ತೆ ಹಾಲನ್ನ, ಆಟೋಮೆಟಿಕ್ ಆಗಿ ಸಕ್ ಮಾಡಿ ಅದು ಹೋಗುತ್ತೆ ಇದಕ್ಕೆ ಹೋಗುತ್ತೆ. ಸೊ ಈ ಎಲ್ಲಾ ತಂತ್ರಜ್ಞಾನಗಳು ಐಒಟಿ ಮೇಲೆ ನಡೀತವೆ, ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ಅದ್ರ ಮೇಲೆ ನಡೀತಾ ಇದಾವೆ ಎಲ್ಲನೂ. ಸೊ ಈ ರೀತಿಯಾಗಿ ನಮ್ಮಲ್ಲೂ ಅಳವಡಿಸ್ಕೊಳ್ಳಿಕ್ಕೆ ಬಹಳ ದಿನ ಬೇಕಾಗಿಲ್ಲ ಅಂತ ನಾನು ಮೊದಲೇ ಹೇಳಿದೆ ನಿಮಗೆ. ಇದು ಆಶ್ಚರ್ಯಕರವಾದಂತಹ ಏನು ಸಂಗತಿ ಅಲ್ಲ, ಡೆಫಿನೆಟ್ಲಿ ಇದು ಒಂದು ಸಕ್ಸಸ್ಫುಲ್ ತಂತ್ರಜ್ಞಾನ ಅಂತ ಹೇಳ್ಬೋದು. ಹಾಗಾಗಿ ಮುಂದೆ ಇದ್ರ ಬಗ್ಗೆ ರೈತರು ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಈಗೂ ಕೂಡ ಇರುವಂತಹ ತಂತ್ರಜ್ಞಾನವನ್ನು ಬಳಸ್ಕೊಂಡ್ರೆ ಒಳ್ಳೇದ. ಹೌದು, ಈಗೂ ಕೂಡ ನಮ್ಗೆ ಭಾರತದಲ್ಲಿ ಕಡಿಮೆ ಕಂಪನಿಗಳಿದಾವೆ ಇನ್ನು, ಬಟ್ ಈಗಲೂ ಕೂಡ ತುಂಬಾ ಚಾನ್ಸಸ್ ಇದೆ ನಮ್ಗೆ. ನಾನು ಹೇಳ್ದಂಗೆ ಪಂಪ್ ಸೆಟ್ಸ್ ಯೂಸ್ ಮಾಡ್ಕೋಬಹುದು, ಬಹಳಷ್ಟು ಪಂಪ್ ಸೆಟ್ ಕಂಪನಿಗಳಿದಾವೆ. ಈಗ ನಾನು ಒಂದೆರಡು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಬಹಳಷ್ಟು ಪಂಪ್ ಸೆಟ್ ಕಂಪನಿಗಳಿದಾವೆ. ಆ ಪಂಪ್ ಸೆಟ್ ಕಂಪನಿಗಳಿಂದ ಎಸ್ಪೆಷಲಿ ನಮ್ಮ ಭಾಗದ ಉತ್ತರ ಕನ್ನಡದಂತಹ ಭಾಗದ ರೈತರಿಗೆ ಮೊಬೈಲ್ ಪಂಪ್ ಸೆಟ್ ಗ್ಯಾಜೆಟ್ಗಳು ತುಂಬ ಉಪಯೋಗಕಾರಿಯಾಗಿವೆ. ಯಾಕಂದರೆ ಮಿಡ್ ನೈಟ್ ಯಾವಾಗೂ ಕರೆಂಟ್ ಬರುತ್ತೆ, ನಾವೆಲ್ಲೋ ಜಂಗಲಲ್ಲಿ ಇರ್ತಾವೆ ತೋಟಗಳು ಮನೆಗಳು, ಹಾವು ಕಾಡು ಪ್ರಾಣಿ ಇವೆಲ್ಲ ಸಮಸ್ಯೆಗಳಿರೋದ್ರಿಂದ ಅದರದ್ದು ಒಂದು ತಂತ್ರಜ್ಞಾನ ಹೆಂಗಿದೆ ಅಂದರೆ, ನಮ್ಮ ಮೊಬೈಲ್ ಫೋನ್ ನೆಟ್ವರ್ಕ್ ಇದ್ರೆ ಸಾಕು, ಆ ಏರಿಯಾದಲ್ಲಿ ನೆಟ್ವರ್ಕ್ ಇರಬೇಕು, ನಮ್ಮ ಮೊಬೈಲ್ ಫೋನ್ ನಾವಿರುವಂತ ಏರಿಯಾದಲ್ಲಿ ನೆಟ್ವರ್ಕ್ ಇರಬೇಕು. ನೆಟ್ವರ್ಕ್ ಕೊಟ್ಟಾಗ ಫೋನ್ ಒಂದು ಮೆಸೇಜ್ ಕಳಿಸ್ಬೋದು ಅಥವಾ ಮಿಸ್ ಕಾಲ್ ಕೊಡ್ಬೋದು. ಆ ಬೇರೆ ಯಾವ ಕಂಪನಿ ನಾವು ತಗೋತೀವಿ ಆ ಕಂಪನಿ ಪ್ರಕಾರ ಅದ್ರದ್ದು ಏನು ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ ಹಂಗೆ, ಆ ಮೆಸೇಜ್ ಕೊಟ್ಟಾಗ ಅಥವಾ ಮಿಸ್ ಕಾಲ್ ಕೊಟ್ಟಾಗ. ಕೆಲವೊಂದು ಕಂಪನಿಗಳಿಗೆ ಬೇರೆ ಬೇರೆ ತಂತ್ರಜ್ಞಾನ ಇದಾವೆ, ಆ ತರ ಮಾಡಿದಾಗ ಆಟೋಮೆಟಿಕ್ ನಿಮ್ಮ ಮಷಿನ್ ಆನ್ ಆಗುತ್ತೆ. ಆಮೇಲೆ ಸ್ವಲ್ಪ ಹೊತ್ತಾಯ್ತಪ್ಪ ಮಷಿನ್ ಎಲ್ಲ ಆನ್ ಆಯ್ತು, ಕರೆಂಟ್ ಹೋಗ್ಬಿಡ್ತು, ಕರೆಂಟ್ ಹೋದಾಗ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಈ ಕರೆಂಟ್ ಆಫ್ ಆಗಿದೆ ಅಂತ. ಯಾಕಂದ್ರೆ ನೀವು ಇಲ್ಲಪ್ಪ ಒಂದು ತಾಸು ಬಿಟ್ಟಿವಿ ಸಾಕು ಅಂತ ಬಂದ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಅವಾಗ ಕರೆಂಟ್ ಹೋಗಿದೆ ಅಂದ್ರೆ ಓ ಇಷ್ಟರಿಂದ ಇಷ್ಟು ಕರೆಂಟ್ ಹೋಗಿತ್ತು, ಕರೆಂಟ್ ಬಂದ ಮೇಲೆ ಮತ್ತೆ ಮೆಸೇಜ್ ಬರುತ್ತೆ ಕರೆಂಟ್ ಹೋಗಿತ್ತು ಈಗ ಇಷ್ಟೊತ್ತಿಗೆ ಬಂದೈತೆ ಅಂತ ಹೇಳಿ. ಅವಾಗ ರೈತರಿಗೆ ಗೊತ್ತಾಗುತ್ತೆ ಇಷ್ಟೊತ್ತು ನಾನು ಇಷ್ಟೇ ನೀರು ಬಿಟ್ಟಿರೋದು, ಇನ್ನೂ ಒಂದು ತಾಸು ನೀರು ಬಿಡ್ಬೇಕು ನಾನಂತ ಮತ್ತೆ ಮೊಬೈಲ್ ಸ್ಟಾರ್ಟ್ ಮಾಡ್ಕೋ, ಪಂಪ್ ಸ್ಟಾರ್ಟ್ ಮಾಡಿಕೊಂಡು ಅವ್ರು ಎಷ್ಟು ಬೇಕೋ ಅವ್ರ ಹೊಲಗಳಿಗೆ ಅಷ್ಟೇ ನೀರನ್ನ ಬಿಟ್ಕೋಬಹುದು. ಸೊ ಇದರಿಂದ ನೋಡ್ರಿ ಒಂದು ಸಣ್ಣ ತಂತ್ರಜ್ಞಾನ, ಇದು ಮಹಾ ದೊಡ್ಡ ತಂತ್ರಜ್ಞಾನ ಇಲ್ಲ, ಬಟ್ ಇದರಿಂದ ನಮಗೆ ಎಷ್ಟು ನೀರು ಅಪವ್ಯಯ ಆಗೋದು ಉಳಿತು, ಒಂದು ಮಣ್ಣಿನ ಸವಕಳಿನೂ ಕಡಿಮೆ ಆಯಿತು, ಎರಡನೇದು ಮತ್ತೆ ಮುಖ್ಯವಾಗಿ ಅಂದರೆ ರಾತ್ರಿ ಯಾವಾಗಲೂ ಹೋಗಿ 3 ಫೇಸ್ ಬಂದಾಗ ನಾವು ಓಡಾಡೋದು ಹೆಜಾರ್ಡ್ಸ್ ಏನಿದೆ ಆ ಕೂಡ ನಮ್ಮಿಂದ ಇದು ಆಯಿತು. ಸೊ ಇದು ಒಂದು ಸಿಂಪಲ್ ತಂತ್ರಜ್ಞಾನ, ಇದನ್ನೆಲ್ಲರೂ ಅಳವಡಿಸ್ಬೋದು. ಇದೊಂದು IoT, ಇದೊಂದು IoT, ಇದನ್ನ ಯೂಸ್ ಮಾಡ್ಕೋಬಹುದು. ಅಲ್ಲದೇನೆ ಈಗ ಒಂದು EXBAT ಕಂಪನಿ ಅಂತ ಹೈದರಾಬಾದ್ ಇದೆ, ಒಂದು 2 ವರ್ಷದಿಂದ ಸುಮಾರಿಂದ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರದೊಂದು ಪ್ರಾಡಕ್ಟ್ ಇದೆ ರೋಬೋಟಿಕ್ಸ್ ಅಂತ, ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು, ಅಲ್ಲಿ ಇದು ಅಂತಲ್ಲ ಎಲ್ಲೆಲ್ಲಿ ಅವೈಲೇಬಲ್ ಇದೆ ಅಂತ ಹೇಳ್ತಾ ಇದ್ದೀನಿ. ರೋಬೋಟಿಕ್ಸ್ ಅಂತ ಒಂದು ಮಷಿನ್ ಮಾಡಿದ್ದಾರೆ, ಅದರಿಂದ ಏನ್ ಮಾಡ್ತಾರೆ ಅಂದ್ರೆ ಒಂದು ನಮ್ಮ ಹೊಲದಲ್ಲಿ ಒಂದು ಮಷಿನ್ ಫಿಕ್ಸ್ ಮಾಡ್ತಾರೆ ಅವ್ರು ಬಂದು, ಅದಕ್ಕೆ ಸೆನ್ಸರ್ಸ್ ಇದೆ, ಆ ಸೆನ್ಸರ್ಸ್ ಇಂದ ನಿಮ್ ಭೂಮಿ ಮತ್ತು ಗಾಳಿಯಲ್ಲಿರುವ ಮಾಹಿತಿನ ಅದು ತಗೊಂಡು ಕ್ಲೌಡ್ ಕಂಪ್ಯೂಟಿಂಗ್ ಕಳಿಸುತ್ತೆ. ಅವರು ನಿಮ್ಗೆ ನಿಮ್ಗೊಂದು ಮೊಬೈಲ್ ನೀವ್ ಯಾರು ಪರ್ಚೇಸ್ ಮಾಡಿರ್ತೀರೋ ಅವ್ರಿಗೆ ಒಂದು ತಂತ್ರಜ್ಞಾನ, ನಿಮ್ ಸ್ಮಾರ್ಟ್ ಮೊಬೈಲ್ ಫೋನ್ ಅಲ್ಲಿ ಒಂದು ತಂತ್ರಜ್ಞಾನ ಅಳವಡಿಸಿರ್ತಾರೆ, ಒಂದು ಆಪ್ ಹಾಕಿರ್ತಾರೆ, ಅದ್ರಾಗೆ ಅವರು ಅದನ್ನ ಡೇಟಾ ಅನಾಲಿಸಿಸ್ ಮಾಡಿ ನಿಮ್ ಹೊಲದ್ದು ಅದನ್ನ ನಿಮ್ ಮಾಹಿತಿ ಕಳಿಸ್ತಾರೆ, ಈಗ ನಿಮ್ಮ ಹೊಲಕ್ಕೆ ಇಷ್ಟು ತಾಪಮಾನ ಜಾಸ್ತಿ ಆಗಿದೆ ಹಿಂಗಾಗಿ ನೀರು ಕೊಡ್ರಿ. ಸೊ ಅಲ್ಲಿ ಅಗ್ರಿಕಲ್ಚರ್ ಏನ್ ಟೆಕ್ನಾಲಜಿಸ್ಟ್ ಇರ್ತಾರೆ ಅವರಿಂದ ಮಾಹಿತಿಗಳು ಸಿಗ್ತವೆ. ಸೊ ಈ ರೀತಿ IoT ಅನ್ನೋದು ಅಥವಾ ಸ್ಮಾರ್ಟ್ ಅಗ್ರಿಕಲ್ಚರು ತುಂಬಾ ಪ್ರಮುಖ ಒಂದು ತಂತ್ರಜ್ಞಾನ, ನಮ್ಮ ಅಗ್ರಿಕಲ್ಚರ್ ಇನ್ಕಮ್ ಜಾಸ್ತಿ ಮಾಡ್ಕೋಲಿಕ್ಕೆ ಅಥವಾ ಪ್ರೊಡಕ್ಟಿವಿಟಿ ಉತ್ಪಾದನೆ ಜಾಸ್ತಿ ಮಾಡಲಿಕ್ಕೆ ತುಂಬಾ ಅನುಕೂಲಕರವಾಗುತ್ತೆ ಅಂತ ಭಾವಿಸ್ಬೋದು ನಾವು. IoT ಅಂದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್. ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತಂದ್ರೆ ಅಗ್ರಿಕಲ್ಚರ್ಗೆ ಅಷ್ಟೇ ಅಲ್ಲ, ಈಗ ನಾವು ನಮ್ದು ಮನೇಲಿರೋ ಫ್ರಿಡ್ಜ್ ಕೂಡ ಒಂದು IoTನೇ ಅನ್ಬೋದು, ಅದಕ್ಕೆ ಸ್ಮಾರ್ಟ್ ಫ್ರಿಡ್ಜ್ ಇದೆ ಇದು IoT. IoT ಅಂತಂದ್ರೆ ಇಂಟರ್ನೆಟ್ ಅನ್ನ ನೀವು ಫಿಸಿಕಲ್ ಅಂದ್ರೆ ಭೌತಿಕ ಉಪಕರಣಗಳ ಜೊತೆಗೆ ಕಾಂಟ್ಯಾಕ್ಟ್ ಮಾಡಿಸೋದು, ಅದಕ್ಕೆ ನಾವು IoT ಅನ್ನೋದು IoT ಆಫ್ ಥಿಂಗ್ಸ್ ಅಂತ ಹೇಳ್ತೀವಿ. IoT ಅಂದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ IoT ಅಂತ ಹೇಳ್ತೀವಿ. ಈಗ ನಮ್ಮ ಪಂಪ್ ಸೆಟ್ ಅನ್ನ ನಾನು ಮೊಬೈಲ್ ಕನೆಕ್ಟ್ ಮಾಡ್ಕೊಂಡು ಇಟ್ ಇಸ್ ಒನ್ IoT ಎಕ್ಸಾಂಪಲ್. ನನ್ನ ಹೊಲನ ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡೆ ಅದು ಒಂದು IoT ಅಂತ ಹೇಳ್ಬೋದು. ನಮ್ದು ವಾಷಿಂಗ್ ಮಷಿನ್ ಮನೆಯಲ್ಲೇ ಕುತ್ಕೊಂಡು ನಾವು ಆನ್ ಆಫ್ ಮಾಡ್ಬೋದು, ಈಗ ಆ ತಂತ್ರಜ್ಞಾನ ಬಂದಿದೆ. AC ಆನ್ ಆಫ್ ಮಾಡ್ಬೋದು, ನೀವು ಇದನ್ನ CCTV ಮನೇಲಿ ಹಾಕೊಂಡಿರ್ತೀರಾ, ನೀವು CCTVನ ಮೊಬೈಲಿಗೆ ಕನೆಕ್ಟ್ ಮಾಡ್ಕೋಬಹುದು, ಮನೆಯಿಂದ ಆಫೀಸಲ್ಲಿ ಕುತ್ಕೊಂಡು ಮನೇಲಿ ಏನ್ ಮಾಡ್ತಾ ಇದಾರೆ ಅಂತ ನೋಡ್ಬೋದು. ಇದು ಒಂದು IoT ಎಕ್ಸಾಂಪಲ್ ಅಂತ ಹೇಳ್ಬೋದು ನಾವು. ಸೊ ಇಂಟರ್ನೆಟ್ ಮೂಲಕ ನಾವು ಉಪಕರಣಗಳನ್ನ, ಯಾವುದೇ ಉಪಕರಣ ಇರಲಿ, ಅಗ್ರಿಕಲ್ಚರ್ ಇರಲಿ, ನಾವು ಹೋಮ್ ಮೇಡ್ ಏನೋ ನಾವು ಯೂಸ್ ಮಾಡ್ತೀವಿ, ಹೌಸ್ ಹೋಲ್ಡ್ ಎಕ್ಸಾಂಪಲ್ಸ್ ಇದ್ರು ಅದಕ್ಕೆ ನಾವು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳ್ಬೋದು. ಈ ಇಂಟರ್ನೆಟ್ ಆಫ್ ಥಿಂಗ್ಸ್ ಅನ್ನ ನಾವು ಸ್ಮಾರ್ಟ್ ಅಗ್ರಿಕಲ್ಚರ್ ಅಲ್ಲಿ ಪ್ರಮುಖವಾಗಿ ಉಪಯೋಗಿಸ್ಕೋತಾ ಇದ್ದೀವಿ ಸೆನ್ಸರ್ಸ್ ಹಾಕೊಂಡು. ಮತ್ತೆ ಎಷ್ಟು ಅತ್ಯಂತ ಬೆಲೆ ಬಾಳುವಂತಹ ಬೆಳೆಗಳನ್ನು ನಾವು ಬೆಳೆದಾಗ ಶ್ರೀಗಂಧ ಅಂತ ಕಳ್ತನ ಆಗುವುದು ಹಂಗೆಲ್ಲೇನು ಅವೆಲ್ಲೂ ಈಗ ಒಂದು ಹಂತದವರಿಗೆ ಬಳಸ್ಕೊಳ್ತಾ ಇದಾರೆ. ಹೌದೌದು, ಈಗ ಚಿಪ್ಸ್ ಹಾಕಿ ಈಗ ಆ ತಂತ್ರಜ್ಞಾನನೂ ಇದೆ. ಶ್ರೀಗಂಧ ಮರ ಏನ್ ಕಟಾವಿಗೆ ಬರೋದು ಇನ್ನೊಂದ್ ಸ್ವಲ್ಪ ದಿನ ಇದೆ ಅಂದ್ರೆ ಚಿಪ್ಸ್ ಹಾಕಿಬಿಡ್ಬೋದು. ಚಿಪ್ಸ್ ಹಾಕಿದಾಗ ನಾವು ಅದರಿಂದ ನಮ್ಗೆ ಮಾಹಿತಿ ಅದು ಏನ್ ಅದ್ರ ಲೊಕೇಶನ್ ತೋರಿಸ್ತಾ ಇರತ್ತೆ. ಅಕಸ್ಮಾತ್ ಕಳ್ತನ ಮಾಡ್ಕೊಂಡು ಹೋದ್ರು ಲೊಕೇಶನ್ಸ್ ತೋರಿಸ್ತಾ ಇರತ್ತೆ ಎಲ್ಲಿ ಹೋಗಿದೆಯಪ್ಪ ನಮ್ ಶ್ರೀಗಂಧ ಅಂತ ಹೇಳಿ. ಸೊ ಹೀಗಾಗಿ ಕಳ್ಳರು ಅಕಸ್ಮಾತ್ ಅದ್ರ ಬಗ್ಗೆ ಮಾಹಿತಿ ಇದ್ದವ್ರು ಕಳ್ತನ ಮಾಡ್ಲಿಕ್ಕೆ ಮುಂದೆ ಹೋಗೋದಿಲ್ಲ, ಸಿಕ್ಕಾಕೊಂಡ್ಬಿಡೋದಂತೂ ಗ್ಯಾರಂಟಿ ಅವರು. ಸೊ ಹೀಗಾಗಿ IoT ಆಲ್ರೆಡಿ ಯೂಸ್ ಮಾಡ್ತಾ ಇದೀವಿ ನಾವು ಅಗ್ರಿಕಲ್ಚರ್ ಅಲ್ಲಿ ಯೂಸ್ ಮಾಡ್ತಾ ಇದೀವಿ, ಬಟ್ ನಮ್ಗೆ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಯೂಸ್ ಮಾಡ್ಲಿಕ್ಕೆ ಅವಕಾಶಗಳಿದ್ದಾವೆ, ಅದನ್ನ ಮಾಡಬಹುದು. ಇದೇನು ವಿದ್ಯಾವಂತರೇ ಮಾಡಬೇಕು ಅಥವಾ ಈ ವಿದ್ಯೆ ಕಲೀಲಾರ್ದವ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದೇನಿಲ್ಲ, ಯಾರು ಜಾಣರಿರ್ತಾರೋ ಯಾರು ಬೇಕಾದ್ರೂ ಅಳವಡಿಸ್ಕೋಬಹುದು. ಹೌದು, ಈಗ ನಾವು ಮೊಬೈಲ್ ಫೋನ್ ಎಲ್ಲರೂ ಯೂಸ್ ಮಾಡ್ತಾ ಇದೀವಿ, ಮೊದಲು ಬರೀ ವಿದ್ಯಾವಂತರೇ ಮಾಡ್ಬೇಕಂತಿತ್ತು, ಈಗ ಹಂಗೇನಿಲ್ಲ, ಈಗ ಬರೀಲಿಕ್ಕೆ ಬರಬೇಕು ಓದ್ಲಿಕ್ಕೆ ಬರಬೇಕು ಅಂತೇನಿಲ್ಲ, ವಾಯ್ಸ್ ಟೆಕ್ನಾಲಜಿ ಬಂದಿದ್ದಾವೆ ಅದರಲ್ಲಿ ನಿಮ್ಗೆ ಬೇಕಿದ್ರೆ ವಾಯ್ಸ್ ನಿಮ್ ಕೇಳಿಸ್ಕೋ, ಓದ್ಲಿಕ್ಕೆ ಬರೋದಿಲ್ಲ ಅಂತಂದ್ರೆ ವಾಯ್ಸ್ ಅಂತೂ ಅರ್ಥ ಆಗುತ್ತೆ ನಮ್ಗೆ. ನಮ್ಮ ಆಡು ಭಾಷೆಯಲ್ಲಿ ಮಲ್ಟಿಲಿಂಗ್ವಲ್ ಅಂದ್ರೆ ಬೇರೆ ಬಹುಭಾಷಾ ಅಪ್ಲಿಕೇಶನ್ಸ್ ಬಂದಿದೆ, ಈಗ ನಮ್ಗೆ ಟೈಪ್ ಮಾಡ್ಲಿಕ್ಕೆ ಆಗೋದಿಲ್ಲ ಗೊತ್ತಾಗೋದಿಲ್ಲಪ್ಪ, ಕೀಬೋರ್ಡ್ ಗೊತ್ತಾಗೋದಿಲ್ಲ ನಮಗೆ ಮೊಬೈಲ್ ಅಲ್ಲಿ ಅಂತಂದ್ರೆ, ಈಗೆಲ್ಲ ಸ್ಪೀಕರ್ ಆನ್ ಮಾಡಿಬಿಟ್ಟು ಹೇಳ್ಬಿಡೋದು, ಈಸಿ ಆಗಿದೆ. ಈಗ ತಂತ್ರಜ್ಞಾನ ಅನ್ನೋದು ನಮ್ಗೆ ಅನುಕೂಲ ಹೆಂಗ್ ಬೇಕು ಬಾರಿ ಬೇಗ ಬೆಳವಣಿಗೆ ಆಗ್ತಾ ಇದೆ ಮೊಬೈಲ್ ತಂತ್ರಜ್ಞಾನ. ಎಸ್ಪೆಷಲಿ ಮೊಬೈಲ್ ಮತ್ತೆ ಇಂಟರ್ನೆಟ್ ಬಂದಾದ್ಮೇಲೆ ತಂತ್ರಜ್ಞಾನಗಳು ಎಲ್ಲರೂ ಯೂಸ್ ಮಾಡ್ಕೊಳ್ಳುವಂತ ಚಾನ್ಸಸ್ ಇದೆ. ನಾವು ಅವಿದ್ಯಾವಂತರು ವಿದ್ಯಾವಂತರು ನಮ್ಗೆ ಬರೋದಿಲ್ಲ ಅನ್ನೋಂತ ಮಾತೇ ಇಲ್ಲ, ಎಲ್ಲರೂ ಯೂಸ್ ಮಾಡ್ಬೋದು. ಇಡೀ ಪ್ರಪಂಚವೇ ಒಂದು ಹಳ್ಳಿ ಅಂತ ಹೇಳ್ತೀವಿ, ಹಾಗಾಗಿ ತಂತ್ರಜ್ಞಾನ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬರ್ಲಿಕ್ಕೆ ಬಹಳ ದಿನ ಏನ್ ಬೇಕಾಗಲ್ಲ, ಬಹಳ ದಿನ ಬೇಕಾಗಲ್ಲ. ಈಗಿನ ಪರಿಸ್ಥಿತಿಗಳಲ್ಲಿ ಬಹಳ ದಿನ ಬೇಕಾಗೇ ಇಲ್ಲ, ಬಾರಿ ಬೇಗಾಗಿ ಬರುತ್ತೆ. ತಗೊಳ್ಳೋರಿಗೆ ಆಸಕ್ತಿ ಇರಬೇಕು, ಮನಸ್ಸಿರ್ಬೇಕಷ್ಟೇ. ಮತ್ತೆ ಪರಿಚಯಿಸಬೇಕು, ಕಂಪನಿನೂ ಮುಂದೆ ಬರಬೇಕು, ತಂತ್ರಜ್ಞಾನ ಹರಡಬೇಕು, ತಂತ್ರಜ್ಞಾನ ಪ್ರಸಾರ ಆಗ್ಬೇಕು ಮುಖ್ಯವಾಗಿ, ಇದು ಇದೆ ಅಂತ ಹೇಳಿ ಗೊತ್ತಾಗಬೇಕು. ಸೊ ಅದಕ್ಕೆ ನಾವು ಇವತ್ತೊಂದು ಇಂಟ್ರೊಡಕ್ಟರಿ, ಯಾರು ಇಂಟ್ರೆಸ್ಟೆಡ್ ಇದ್ರೆ ಡೆಫಿನೆಟ್ಲಿ ಇದರಿಂದ ಅವರು ಡಿಗ್ ಮಾಡ್ಕೋಬಹುದು, ಇನ್ಫಾರ್ಮೇಶನ್ ಅನ್ನ ಹುಡುಕ್ಬೋದು. ಈಗ ಏನು ಇಂಟರ್ನೆಟ್ ಅನ್ನೋದು ತುಂಬಾ ಸರಳ ಸಾಧನ ಇದೆ. ಸೊ ಎಲ್ಲರೂ ಇಂಟರ್ನೆಟ್ ಅಲ್ಲಿ ಹೋಗಿ ನಮ್ಗೆ ಏನ್ ಬೇಕು ಮಾಹಿತಿ ಯಾರಾದ್ರೂ ಹುಡುಕೋಬಹುದು, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಸೊ ಇಂಟ್ರೆಸ್ಟ್ ಇದ್ದವರು ಈಗಾಗಲೇ ಯೂಸ್ ಮಾಡ್ಬೋದು. ಯಾರಾದ್ರೂ ಅಳವಡಿಸ್ಕೊಂಡಿದ್ರೆ, ಯಾಕಂದ್ರೆ ಬಂಡವಾಳ ಹಾಕಬೇಕಾದ್ರೆ ಒಮ್ಮೆ ನಾವು ಯೋಚನೆ ಮಾಡಬೇಕಾಗತ್ತೆ. ಸೊ ಯಾರಾದರೂ ಅಳವಡಿಸ್ಕೊಂಡಿದ್ರೆ ಅಂತ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ನಮಗೆ ಓಕೆಪ್ಪ ಇದನ್ನು ನಾವು ಅಳವಡಿಸ್ಕೋಬಹುದು ಅಂತ ಹೇಳಿ ಒಂದು ಖಾತ್ರಿ ಪಡಿಸ್ಕೊಂಡ ನಂತರ ಅಳವಡಿಸ್ಕೊಳ್ಳಿಕ್ಕೆ ಯಾವುದೇನು ತೊಂದರೆ ಇಲ್ಲ. ಒಟ್ಟಾರೆ ಏನು ಹೇಳ್ತೀರಿ ಅನ್ನಪೂರ್ಣ? ಇತ್ತೀಚಿನ ದಿನಗಳಲ್ಲಿ ಕೃಷಿಯಲ್ಲಿ ನಾವು ಮುಂದೆ ಬರಬೇಕಂದ್ರೆ ತಂತ್ರಜ್ಞಾನದ ಅಳವಡಿಕೆ ಅತಿ ಪ್ರಮುಖವಾದದ್ದು. ನಾವು ಈ ಏನು ಕ್ಲೈಮೇಟ್ ವೇರಿಯೇಷನ್ಸ್ ಆಗಿರ್ಬೋದು ಅಥವಾ ಮಾರ್ಕೆಟ್ ವೇರಿಯೇಷನ್ಸ್ ಆಗಿರ್ಬೋದು, ಇವ್ರ ಮಾಹಿತಿ ಬೇಕಪ್ಪ ನಮಗೆ. ಸಕಾಲದಲ್ಲಿ ನಾವು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳೆ ಹೋದರೆ ಆ ಕೃಷಿಯಲ್ಲಿ ನಾವು ಒಂದು ಮುಂದೆ ಬರಲಿಕ್ಕೆ ತುಂಬ ಕಷ್ಟ ಆಗ್ಬೋದು. ಸೊ ನಮ್ಮ ಭಾರತದ ಜನಸಂಖ್ಯೆ ಇನ್ನೇನು ಫಸ್ಟ್ ಆಗಿಬಿಡ್ತೀವಿ ಅನ್ಸುತ್ತೆ, ನಾವು ವಿಶ್ವದಲ್ಲೇ ಅಷ್ಟೊಂದು ಏರ್ತಾ ಇದ್ದೀವಿ. ಅದಕ್ಕೆ ತಕ್ಕಂಗೆ ನಾವು ಆಹಾರ ಉತ್ಪಾದನೆ ಮಾಡುವುದು ಅತಿ ಅವಶ್ಯಕ. ಸೊ ಈ ಎಲ್ಲ ರೀತಿಯಿಂದ ಇವನ್ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಅನೇಕ ಕಾರ್ಯಕ್ರಮಗಳನ್ನ ಅಳವಡಿಸ್ಕೊತಾ ಇದೆ. ಸೊ ರೈತರು ಈ ಕಾರ್ಯಕ್ರಮದಲ್ಲಿ ಏನು ಅಳವಡಿಕೆ ಇದೆ, ಏನೇನು ನಮಗೆ ಮಾಹಿತಿ ನಮಗೆ ಅನುಕೂಲ ಆಗುವಂತಹ ಮಾಹಿತಿಗಳಿದ್ದಾವೆ, ಅದನ್ನು ಹೆಚ್ಚು ಹೆಚ್ಚಾಗಿ ಉಪಯೋಗಿಸ್ಕೊಂಡು ಕೃಷಿಯನ್ನ ತಂತ್ರಜ್ಞಾನ ಪೂರಿತವಾಗಿ ಮಾಡಿದ್ರೆ ರೈತರಿಗೆ ಯಾವುದೇ ಒಂದು ತೊಂದರೆ ಆಗುವುದಿಲ್ಲ ಅಂತ ನನ್ನ ಭಾವನೆ. ಒಳ್ಳೆಯದು ಅನ್ನಪೂರ್ಣ ಅವರೇ, ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಂಧುಗಳೇ, ಇದುವರೆಗೂ ಸ್ಮಾರ್ಟ್ ಅಗ್ರಿಕಲ್ಚರ್ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಂಡಿರಿ. ಮಾಹಿತಿಯನ್ನ ನೀಡಿದವರು ಶಿರಸಿಯ ICAR ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ತಾಂತ್ರಿಕ ಅಧಿಕಾರಿಗಳಾದ ಅನ್ನಪೂರ್ಣ ನೀರಲಗಿ. ಇವರನ್ನ ಸಂದರ್ಶಿಸಿದವರು HB ರಾಮಡಗೆ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो, उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. पक्षियों से तो हम खेत को बचा लेते हैं, पर इन घातक रसायनों से कैसे बचा लेते? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लगना होती थी, खुद पता चला माटी भी तक और लो. पहली वाली बात कहा, परंतु सब ही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे, पर्चा खा और उपज की कीमत भी बेहतर पा रहे. सच है? अरे बेटे, एक्सपीरियंस से बता रहे हैं, ग्रुप में बात स्वयं नहीं किए हैं. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत खेती. ಈಗ ಕೇಳಿ ಅಂಕೋಲಾ ತಾಲೂಕಿನ ಕಸಬಕೇರಿಯ ಧಾಕು ಮುಕುಂದ್ ನಾಯ್ಕ್ ಅವರ ಭತ್ತ ಮತ್ತು ಶೇಂಗಾ ಬೆಳೆ ಬೇಸಾಯದ ಅನುಭವಗಳು. ನಮಸ್ಕಾರ ಧಾಕು ನಾಯ್ಕ್ ಅವರೇ. ನಮಸ್ಕಾರ. ಭತ್ತದ ಬೆಳೆ ಆದ್ಮೇಲೆ ಶೇಂಗಾ ಹಾಕ್ತೇವೆ. ಶೇಂಗಾ 3 ತಿಂಗಳ ನಂತರ ಫೆಬ್ರವರಿಯಲ್ಲಿ ಕಲ್ಲಂಗಡಿ ಸ್ಟಾರ್ಟ್ ಮಾಡ್ತೇವೆ. ಮೇ ಒಳಗೆ ಎಂಡ್ ಆಗ್ತದೆ. ಅದನ್ನ ಬಿಟ್ಟು ಬೇರೆ ಏನ್ ಬೆಳೆಯಕ್ಕಾಗಲ್ಲ? ಇಲ್ಲ ಸರ್, ಮೂರು ಬೆಳೆ ಅಂತ ಕಂಟಿನ್ಯೂ ಮಾಡ್ತೇವೆ. ಭತ್ತ, ಶೇಂಗಾ, ಕಲ್ಲಂಗಡಿ. ಚೆನ್ನಾಗಿದೆಯಾ? ಹೌದು ಸರ್. ಭತ್ತ ಎಷ್ಟು ಬೆಳಿತೀರ ಅದರಲ್ಲಿ? ಭತ್ತ ಎಕರೆಗೆ ಒಂದು 30 ಚೀಲ. ಹೆಂಗ್ ಬೆಳಿತೀರ ಅಷ್ಟೆಲ್ಲ? ಅದ್ರ ಆತರ ಗೊಬ್ಬರ ಗಿಬ್ಬರ ಹಾಕಿ ಉಳುಮೆ ಮಾಡಿ ಅದಕ್ಕಷ್ಟೇ ಓವರ್ ಮಾಡಿ ಸಸಿಯರ ನೆಟ್ಟು ಇದು ಮಾಡ್ತದೆ ಸರ್. ಅಂದ್ರೆ ಎಲ್ಲರೂ 20 ಚೀಲ ಬೆಳಿತಾರೆ, ನೀವು 30 ಚೀಲ ಬೆಳೆಯ ಕಾರಣ ಏನು? ಎಕರೆಗೆ ಮತ್ತೆ ಹೆಚ್ಚು ಸರ್. ನಮ್ಮ ಬಾವಿಕೇರಿ ಸೈಡ್ಗೆ ಲ್ಯಾಂಡ್ ನಲ್ಲಿ ಗುಂಟಿಗೊಂದು ಚೀಲ ಮಾಡ್ತಾರೆ, ಗುಂಟಿಗೊಂದು ಚೀಲ ಶೇಂಗಾ ಮಾಡ್ತಾರೆ. ನಮ್ದಷ್ಟು ಪರ್ಫೆಕ್ಟ್ ಆಗುದಿಲ್ಲ, ಆದ್ರೂ ನಾವು ವರ್ಷಕ್ಕೆ 25 ಚೀಲ ಗ್ಯಾರಂಟಿ. 40 ಚೀಲ ಮಾಡಿದ್ರೆ ಸರ್ ಬಾವಿಕೇರಿ ಸೈಡ್ಗೆಲ್ಲ ನಮ್ ಕೇಣಲ್ಲಿ ನಾವು ಶೇಂಗಾ ಒಂದು 25 ಚೀಲ. ಅಷ್ಟೇ, ಒಂದು ಎಕರೆಲ್ಲೇ ನಮ್ ಲೈಫ್ ಸಾಕಾಗುತ್ತೆ ಬದುಕಿಗೆ. ಬದುಕಿಗೆ ಸಾಲ ಸರ್. ನಾನು ಒಬ್ಬನೇ, 4-5 ಮಂದಿ ಅಕ್ಕ ತಂಗಿದ್ದವರು ಮತ್ತೆ ಅವರೆಲ್ಲ ಇರ್ತಾರೆ. ಆದ್ರೆ ಹೆಂಗ್ ಮೇಂಟೈನ್ ಮಾಡಿ ಇಷ್ಟು ಲೈಫ್ ಕಳಿತಾ ಇದ್ದೇವೆ ಸರ್? ಅಂದ್ರೆ ಖರ್ಚು ವೆಚ್ಚ ಇರುತ್ತೆ, ಅದ್ರೊಳಗೆ ಮಾಡ್ತಾರೆ ಸರ್. ಈಗ ಒಂದು ಗುಂಟೆ ಒಳಗೆ ಒಂದೊಂದು ಚೀಲ ಬೆಳಕು ಅಂತ 40 ಗುಂಟೆಗೆ 40 ಚೀಲ ಆಗುತ್ತೆ. ಹೇಗ್ ಬೆಳಿತಾರೆ ಅಷ್ಟೆಲ್ಲ? ಅಷ್ಟೇ ಸರ್, ಅವ್ರ ಭೂಮಿ ಒಂದು ತಂಪು ಸಣ್ಣ ಇರ್ತದೆ. ನಮ್ಮಲ್ಲಿ ಮೆಕ್ಕಿ ಟೈಪ್ ಇರ್ತದೆ, ಮೆಕ್ಕಿ ಅಂದ್ರೆ ಬರ ಟೈಪ್ ಇರ್ತದೆ, ಹೆಚ್ಚಿನ ತಂಪು ಇರುವುದಿಲ್ಲ. ನಮ್ಮ ಆ ಸೈಡ್ ಬಾವಿಕೆರೆ ಸೈಡ್ ಡೆಫಿನೆಟ್ ಶೇಂಗಲ್ಲ ನಾವು 1 ಗುಂಟಿ 1 ಚೀಲ ಬೆಳೀತಾರೆ. ತಂಪು ಜಾಸ್ತಿ, ತಂಪು ಜಾಸ್ತಿ, ಮತ್ತೆ ಒಳ್ಳೆ ಭೂಮಿ ಸರ್. ನಮ್ದಂತೂ 25 ಚೀಲ ಗ್ಯಾರಂಟಿ ಶೇಂಗಾ. ಏನೇನ್ ಮಾಡ್ತೀರಿ ಶೇಂಗಾ ಕೆಲಸ? ಶೇಂಗಾ ಸ್ವಲ್ಪ 5 ಸಲ ಅದಕ್ಕೆ ಎತ್ತಿನ ಜೋಡಿ ಆದ್ರೆ 5 ಸಲ ಉಳುಮೆ ಮಾಡಿ ಅದ್ರದೆಲ್ಲ ಕಸ ಬಿಸಲ ತೆಗೆದೆಲ್ಲ ಭೂಮಿಯನ್ನು ಕ್ಲೀನ್ ಮಾಡಿ ಆಮೇಲೆ ಕಬ್ಬಿಣ ನೇಗಿಲು ಬಿಟ್ಟು ಕಡೆಗೆ ಮರದ ನೇಗಿಲಿಂದ ಎತ್ತುಗಳನ್ನು ಸಾಗಿ ಮಾಡಿ ಅದು ಆವಾಗ ಬೀಜ ಹಾಕ್ತೇವೆ. ಅಷ್ಟು ಮಾಡ್ಬೇಕು? ಅಷ್ಟು ಮಾಡ್ಲೇಬೇಕು ಸರ್. ಅಷ್ಟು ಉಳುಮೆ ಆಗ್ಲೇಬೇಕು, ಅಷ್ಟು ಉಳುಮೆ ಆಗ್ಲೇಬೇಕು. ಇಲ್ಲಾದ್ರೆ ಒಂದೇ ಉಳುಮೆ ಮಾಡಿದ್ರೆ ಅದಕ್ಕೆ ಏನು ಪ್ರಯೋಜನ ಆಗಲ್ಲ ಸರ್. ಅದರದ್ದು ಉಳುಮೆ ಮಾಡ್ತಾ ಮಾಡ್ತಾ ಒಂದು ಅದ್ರಷ್ಟು ಬಿಸಿಲಲ್ಲಿ ಅದರದ್ದು ತಂಪನ್ನು ಆರಿಸಿ ಎಷ್ಟು ತಂಪಬೇಕು ಅಷ್ಟು ತಂಪಿನಲ್ಲೇ ಶೇಂಗಾನ 3 ತಿಂಗಳು ಬೆಳಿಬೇಕು. 3 ತಿಂಗಳೊಳಗೆ ಏನ್ ಮಾಡ್ಬೇಕು? ನೀರ್ ಕೊಡುದು ಅದೆಲ್ಲ? ಒಂದೊಂದು ಒಬ್ಬೊಬ್ಬರಿಗೆ ನೀರ್ ಕೊಡುವಂತ ಅವಶ್ಯಕತೆ ಇರುದಿಲ್ಲ. ನಾವು ಆ ಗಿಡ ಬಾಡ್ತಾ ಬಂದ್ರೆ ನಾವು ಪಂಪ್ ಸೆಟ್ ನಿಂದ ನೀರ್ ಹಾಕೊಂಡು ಅದನ್ನ ಅಷ್ಟು ನೀರು ಸಿಗುತ್ತೆ ನಿಮ್ಗೆ? ಹೌದು, ನೀರು ನಮ್ಮ ಈ ಏರಿಯಾದಲ್ಲಂತೂ 12 ಫೂಟ್ ಒಳಗೆ ನೀರು ಸರ್. ಒಂದ್ ಮನುಷ್ಯ 8 ಗಂಟೆ ನಾವು ಕುಟಾರಿ ಹಿಡಿದು ಗದ್ದೆಲ್ ಕೆಲಸ ಮಾಡಿದ್ರೆ ಕೆರೆ ಹೊಡೆದೆ ಅದ್ ನೀರನ್ನು ಕಂಡು 8 ಗಂಟೆಯಿಂದ 1 ಗಂಟೆವರೆಗೆ ನಾವು 1000 ಗುಂದಿಗೆ ಕೆಮ್ಮಿಗೆ ನೀರು ಹಾಕ್ತೇವೆ ಸರ್. ಬಂದು ನೋಡ್ಬೇಕಾದ್ರೆ ಹೇಗೂ ನೀರು ಹೋಯ್ತಿದ್ದಾರೆ ಸರ್. ಆ ಕೆರೆ ನೋಡ್ಬೇಕು, ಆ ಹೊಂಡ ನೋಡ್ಬೇಕು. ಅದ್ 8 ದಿವಸದಲ್ಲಿ ಮಾಡಿದ್ರೆ ಅಂದ್ರೆ ನೀವು ಸರ್ ಸ್ಪಾಟ್ ಕೇಳಿದ್ರೆ ಡೆಫಿನೆಟ್ ಗೊತ್ತಾಗ್ತದೆ ಸರ್. ಅಂದ್ರೆ ಶಿಲೆ ಬಹಳ ಇದೆ. ಹೌದು ಸರ್. ಇಲ್ಲಿ ಏನು ಸರ್, ಈಗ ನಮ್ದು ಇಲ್ಲಿ ಬಾವಿ ನೋಡ್ಬೋದಲ್ಲ ಸರ್. ಅಲ್ಲಲ್ಲಿ ಬಾಕಿ ಕಡೆಗೆಲ್ಲ 80 ಫುಟ್ 100 ಫುಟ್ ಇಲ್ಲ ಸರ್. ಏನು ನಮ್ಮ ನಶೀಬ ಇದು, ನಾವೆಲ್ಲ ಹುಟ್ಟು ಬೆಳೆದ ಊರು ಇದು, ಬಾರಿ ಪುಣ್ಯ ಮಾಡಿದ ಊರು ಇದು. ಮತ್ತೆ ಸಾಧ್ಯ ಇಲ್ಲ ಬೇರೆ ಕಡೆ ಹೋದ್ರೆ. ನೀರು ದಿನ ಕೊಡ್ಬೇಕನ? ಯಾವ್ದಕ್ಕೆ? ಶೇಂಗಾಕ್ಕೆ? ಇಲ್ಲ ಸರ್, ಅವಶ್ಯಕತೆ ಇಲ್ಲ. 3 ತಿಂಗಳು ಕೊಡ್ಬೇಕಂದಿಲ್ಲ. ಎಲ್ಲಾರು ಒಂದ್ 2-3 ಬಾರಿ ಬರೀಕ್ ಒಂದೊಂದು ತುಂಡು ಒಂದೊಂದು ಜಾಗದಲ್ಲಿ ಗದ್ದೆ ಒಳಗೆ ತುಂಡೆಲ್ಲ ಬರಿ ಬಂದ್ರೆ ಬಾಡ್ತೇವಲ್ಲ ಗಿಡ ಸರ್. ಆ ಗಿಡ ಬಾಡ್ದಾಗ ಒಂಚೂರು ನೀರು ಕೊಡ್ಬಿಟ್ಟು. ಆದ್ರೂ ನೀವು ಒಂದು 15 ದಿನಕ್ಕೆ ಒಂದ್ಸಲ ಕೊಡೋದು ಹಂಗೇನು ಮಾಡ್ತೀವಿ? ಅಲ್ಲ ಇಲ್ಲ ಸರ್, ಹಾಗೇನು ಬರೀ ಆಯ್ತು ಅಂದ್ರೆ ಮಾತ್ರ ಇಟ್ಟು ಕೊಡೋದು. ಕಡೆ ಮತ್ತೆ ಅದು 8 ದಿವಸ ನಡ್ಕೊಂಡು ಹೋಗ್ತಿದಲ್ಲ ಸರಿ, ನಿಂತ್ಕೊಳ್ತದೆ, ಆರಾಮ ಹೋಗ್ತದೆ ಗಿಡ. ಆದ್ರೆ ಕಳೆ ಕಸ ಏನಾರ ಬರುತ್ತಾ? ಹೌದು ಸರ್, ಅದೆಲ್ಲ ತೆಗಿಬೇಕಾಗ್ತದೆ, ಕ್ಲೀನ್ ಮಾಡ್ಬೇಕು. ಒಂದೇ ಸಲ ತೆಗಿತೇವೆ ನಾವು. ಯಾಕೆ ಒಂದೇ ಸಲ 2 ಸಲ ಯಾಕೆ ತೆಗಿಯಲ್ಲ? 2 ಸಲ ಬಂದ ಕಂಡ್ರೆ ಒಂದೊಂದು ಅಲ್ಲಲ್ಲ ಆಗ್ತದೆ. ಕ್ಲೀನ್ ಆಗಿ ಒಂದ್ಸಲ ತೆಗೆದು ಬಿಡ್ತೇವೆ ಸರ್. ನಾವು ಅಷ್ಟು ಅವಶ್ಯಕತೆ ಇರುದಿಲ್ಲ, ಸಣ್ಣ ಪುಟ್ಟ ಏನಾದ್ರು ಬಂದ್ರೆ ಕಿತ್ತಾಗ್ತದೆ. ಅಷ್ಟು ಉತ್ಕೃಷ್ಟವಾಗಿ ಬರ್ಲಿಕ್ಕೆ ತಳಿ ಕಾರಣನೋ ನೀವು ಮಾಡ್ತಕ್ಕಂತ? ಯಾವ ತಳಿನೋ ನಮ್ಗೇನು ಗೊತ್ತಿಲ್ಲ ಸರ್. ಒಟ್ಟಾರೆ ಬೀಜ ಹುಬ್ಳಿಯಿಂದ ಬರ್ತದೆ, ಅವ್ರ ಅದೇ ಬೀಜ ಕೊಡ್ತೇವೆ. ಅದರಲ್ಲೂ ಹೇಳ್ತಾರೆ ಅವರು ಬೇರೆ ಬೇರೆ ತಳಿ. ಈಗ ನಾವ್ ಯಾವ್ದಕ್ಕೆ ಕಂಟಿನ್ಯೂ ಅವ್ರ ಇಯರ್ ಯಾವ್ದು ಹಾಕ್ತೇವೆ ನೋಡಿ ಸರ್, ಅದನ್ನೇ ಕಂಟಿನ್ಯೂ ಮಾಡ್ತೇವೆ. ಪ್ರತಿ ವರ್ಷ ಅದನ್ನೇ ಹುಬ್ಬಳ್ಳಿಯಿಂದ ತರೋದು? ಹುಬ್ಬಳ್ಳಿಯಿಂದ ಬರೋದು ಎಲ್ಲ ಟೋಟಲ್ ಮಾಡಿ ಅವರು ಇದ ಬೀಜ ಈ ಬೀಜ ಅಂತಾರೆ. ಒಟ್ಟಾರೆ ನಮ್ಗೇನು ಗೊತ್ತಿರೋದಿಲ್ಲ ಅವರು. ಆದ್ರೂ ನಾವು ಹಾಕುದು ಫೆನ್ಸಿ, ಫೆನ್ಸಿ ಹಿಂಗ ಇರ್ತದೆ, ಆ ಫೆನ್ಸಿ ಹಾಕ್ಬಿಡ್ತೇವೆ. ಫೆನ್ಸಿ ಯಾಕೆ ಹಾಕುದು? ಅದು ಇಳಿವರಿ ಚಲೋ ಕೊಡ್ತದೆ ಸರ್. ತಳಿ ಅಂದ್ರೆ ಇತ್ತೀಚೆಗೆ ಎಲ್ಲರೂ ಅದೇ ತಳಿ ಹಾಕ್ತಾರ? ಹೌದು ಸರ್, ನಮ್ಮ ಈ ಕೇಣಿಂದ ಬಾವಿ ಕೇರಿಂದ ಬೆಳಗ್ಗೆ ಪೂರ ಅದನ್ನೇ. ಪೇಪರ್ನಿಂದ ಸ್ಟಾರ್ಟ್ ಆಯ್ತು ನಮ್ ಕಲ್ಲಂಗಡಿ ಸರ್. ಈಗ ಕೇಳಂಗೆ ಕಿತ್ತು ಕೆಂಬಿಡಿ ಹಾಕೊಂಡು ಕೆಂಬಿಡಿ ಇಷ್ಟು ಬಳ್ಳಿ ಬಂದಿದೆ. ಯಾವಾಗ ಕಟಾವ್ ಮಾಡುದು ಅದನ್ನ? ಈಗ ಫೆಬ್ರವರಿ 28 ಹಾಕಿದ್ದೇನೆ. ಫೆಬ್ರವರಿ 20 March 8-April 28 ಅಷ್ಟೇ. 2 ತಿಂಗಳ 60 days ನಲ್ಲೇ ಅದ್ರ ಕತೆ ಮುಗೀತು. ಕಟಾವ್ ಒಂದೇ ಸಲ ಮಾಡಂಗಿಲ್ಲ ಅದನ್ನ? ನಮ್ದೆಲ್ಲ ಒಂದೇ ಸಲ ಆಗ್ತದೆ ಸರ್. ಕಡೆ ಲಾಸ್ಟ್ ಎಲ್ಲ ಇರ್ತದೆ, ಅದಕ್ಕೆ ಬೇರೆ ರೇಟ್ ಕೊಡ್ತಾರೆ ಅವರು. ಇಷ್ಟು ಸಣ್ಣ ಸಣ್ಣ ಅವೆಲ್ಲ ಇರ್ತೇವಲ್ಲ ಸರ್, ಆ ಸೈಜ್ ಇದ್ದು ಒಂದು ರೇಟ್ನಲ್ಲಿ ಲಾರಿ ತುಂಬ ಹೋಗ್ಬಿಟ್ಮೇಲೆ ನೆಕ್ಸ್ಟ್ ಅದು ಸಣ್ಣದನ್ನು ಮತ್ತೊಂದು ರೇಟ್ ಹಾಕೋದು. ಕಲ್ಲಂಗಡಿ ಸೈಜ್ ಹೆಚ್ಚು ಕಡಿಮೆ ಆಗಲಿಕ್ಕೆ ಕಾರಣ ಏನು? ಈಸರಾದ್ರೆ ಯಾವ್ದು ನಮ್ಗಂತೂ ಯಾರು ಬಂದದೆ ತೋರಿಸುದಿಲ್ಲ, ಏನು ಮಾಡುದಿಲ್ಲ, ಅದಕ್ಕೆ ಈಗ ಮಾಡು ಹಾಗೆ ಮಾಡು. ಈ ಸಲ ಮಾತ್ರ ನಾವೇ ಹೊಂಡ ಹೊಡೆದು ಅದಕ್ಕನ್ನು ಗೊಬ್ಬರ ಹಾಕಿ ಅದನ್ನು ಮುಚ್ಚಿ ಅದನ್ನು ಮೆಟ್ಟಿ ಅದನ್ನು ನೀರು ಹಾಕಿ ಅದಕ್ಕೆ ಡಿಸ್ಟೆನ್ಸ್ ಇಟ್ಟು ಆ ಬೆಳಗಿನ ನೀರು ಬಂದು ಅವೆಲ್ಲ ನೀರು ಗುಂದಿ ಹಾಕಿ ಅವೆಲ್ಲ ಮಾಡಿ ಕಷ್ಟಪಡ್ತಿದ್ರು. ಈ ವರ್ಷ ಮಾತ್ರ ನಾನು ನೋಡುವ ಅಂದ್ರೆ ಡ್ರಿಪ್ ನೀರಾವರಿ ಮಾಡಿದ್ದೇನೆ ಸರ್. ಡ್ರಿಪ್ ನೀರಾವರಿ ತೋಟಗಾರ ಆಫೀಸಿಂದ ಮೊಟಾರಿ ಅಂತ ಎಲ್ಲಪ್ಪರು ಅವರಿಂದ ಇದು ಮಾಡಿದ್ದೇವೆ. ಕಡೆ ನಮ್ಮ ಮೊನ್ನೆ ಒಂದು ಎಲ್ಲ ಕೂತು ಆಗಿದೆ ತೋಟಗಾರ ಆಫೀಸಿಂದ ಎಲ್ಲ ಬಂದು ಹೋಗಿದ್ದಾರೆ. ನೀವು ಡ್ರಿಪ್ ಮಾಡಿರಿ, ಇಷ್ಟು ದಿನ ಮಾಡಿರ್ಲಿಲ್ಲ? ಇಲ್ಲ, ನೋಡ್ಲೇ ಇಲ್ಲ. ಅದು ಈ ಸಲನೇ ಡ್ರಿಪ್ ನೀರಾವರಿ ಮಾಡಿದ್ದೆ. ಈ ಹನಿ ನೀರಾವರಿ ಬೇರೆ ಯಾರು ರೈತರು ಮಾಡಿದಾರೆ? ನಾವು ಏಕದಮ್ ಹೊಸಬ್ರು ಸರ್, ಅಷ್ಟ ಅದ್ರದ್ದು ಅನುಭವ ಇಲ್ಲ. ಸ್ವಲ್ಪ ಕೆಲವೊಂಬಲ್ಲವರಿಂದ ಕೇಳ್ಕೊಳ್ತಾ ಮಾಡ್ತಾ ಇದ್ದೇವೆ ಸರ್. ಆದ್ರೂ ನಾವು ಇಬ್ಬರೇ ಮಾಡಿದ್ದೇವೆ, ಸಂದೀಪ್ ನಾಯ್ಕ್ ಅಂತ, ನಾನು ಅದಕ್ಕೆ ಮುಖಂಡ ನಾಯ್ಕ್. ಅಂದ್ರೆ ಇದು ಹೊಸ ಪ್ರಯೋಗ? ಇಲ್ಲ, ಹೊಸ ಪ್ರಯೋಗ ಇಲ್ಲಾದ್ರೆ ಅದಕ್ಕೆ ಅಷ್ಟೇ ಅಂತರ ಇಟ್ಟು ಬೆಳಗಿನಿಂದ ನೀರು ಬರೋದು, ಅದು ನೀರು ಹಾಕ್ತಾ ಹೋಗುದು, ಹಿಂಗೆಲ್ಲ ಕಷ್ಟ ಬಾಳಿತ್ತು. ಇದಂತೂ ಕಷ್ಟ ಇಲ್ಲ, ಆದ್ರೆ ಸ್ವಲ್ಪ ಅನುಭವ ಕಡಿಮೆ. ಫಸ್ಟ್ ಟೈಮ್ ಅಲ್ಲ ಸರ್. ನಿಮ್ಮ ಬೆಳೆಗೂ ಅವ್ರ ಬೆಳೆಗೂ ಅಂದ್ರೆ ಹನಿ ನೀರಾವರಿ ಹನಿ ನೀರಾವರಿಗೂ ಮತ್ತೆ ಈಗ ನಾವು ಮೊದಲು ಮಾಡ್ತಿದ್ವಲ್ಲ ಸರ್, ಅದರಲ್ಲಿ ಅದಕ್ಕೆ ಸ್ವಲ್ಪ ರೋಗ ಹೆಚ್ಚು ಸರ್. ಇದಕ್ಕೆ ರೋಗ ಕಡಿಮೆ. ಕಾರಣ ಏನು? ಕಾರಣ ಅಂದ್ರೆ ಸರ್, ಬಂಡ್ ಕಟ್ತೇವೆ, ಬಂಡ್ ಕಟ್ಟಿದ ಮೇಲೆ ಅದಕ್ಕೆ ಪ್ಲಾಸ್ಟಿಕ್ ಹೊದಿಕೆ, ಅದಕ್ಕೆ ಅದರ ಡಿಸ್ಟೆನ್ಸ್ ಒಂದೂವರೆ ಫುಟ್ ನಲ್ಲೇ ಅದ್ರ ಹೋಲು, ಅದಂತ ಅದರಲ್ಲಿ ಬೀಜ, ಅದಂತರ ಮಷೀನ್ ನಲ್ಲೇ ನಾವು ಸ್ಟಾರ್ಟ್ ಮಾಡಿದಾಗ ಅದಕ್ಕೆ ಎಷ್ಟು ನೀರು ಕೊಡಬೇಕು ಅಂತ ಅದೇ ಒಂದ್ ಸರ್ ಕನ್ಫ್ಯೂಸ್ ಆಗ್ತಿದೆ ನಮ್ಗೆ. ಆದ್ರೂ ಕೆಲ ಮಟ್ಟಿಗೆ ಇನ್ನು ಇಷ್ಟವರೆಗೆ ಒಂಚೂರು ಒಳ್ಳೆ ಇದೆ ಸರ್, ಮುಂದೆ ನೋಡ್ಬೇಕು. ಮತ್ತೆ ಅಲ್ಲಿ ಸ್ವಲ್ಪ ಅನುಭವ ಇದ್ದಾರ ಹತ್ರದ ಗೊಬ್ಬರ ಎಲ್ಲ ತಂದಿದ್ದೇವೆ. ಆ ಮಷೀನ್ ಹತ್ರ ಮಷೀನ್ ಗೊಬ್ಬರ ಹಾಕೊಂಡೆ, ಅದಕ್ಕೆ ಪೈಪ್ ಹಾಕೊಂಡ್ ಕೊಟ್ಬಿಟ್ರೆ ಅದ್ ಗಿಡಕ್ಕೆ ನೀರು ಕೊಡ್ತದೆ. ಅದೇನೆ ಆರ ಅಂದ್ರೆ ಕರಿಗಿಸಿ ಕೊಡುವಂತ ಗೊಬ್ಬರ ಸರ್. ಹೌದು ಸರ್, ನೀರಿನಲ್ಲಿ ಕರೆಸ್ಕೊಳ್ಳೋದು. ಅದಕ್ಕಾಗಿ ಅಷ್ಟು ಚಂದ ಬಂದಿದೆ, ಅಷ್ಟು ಚಂದ ಬರ್ತದೆ ಆಹಾರ. ಚಂದ ಕೊಟ್ರೆ ಉತ್ಕೃಷ್ಟವಾಗಿ ಬೆಳೀತದೆ ಸರ್. ಈಗ ನೀವು ಗೊಬ್ಬರ ಇದನ್ನ ಕೊಡ್ತಿರಲ್ಲ, ಒಂದಸಲ ಕೊಡುದು ಕಂತು ಕಂತಾಗಿ ಕೊಡುದು? ಅಲ್ಲ ಸರ್, ಈಗ ಹತ್ತೊಂಬತ್ತು ಇದೆ, 3 ಕೆಜಿ ಅಂತ ನಿನ್ನೆ ಕೊಟ್ಟಿದ್ದೇನೆ ಒಂದು, ಇವತ್ತು ಬಿಟ್ಟು ನಾಳೆ 18 ಕೊಡ್ಬೇಕು, ಅದು 21 ಕೊಡ್ಬೇಕು. ಹಿಂಗೆ ನಾನಾ ತರ ಇದೆ ಸರ್, ಅದು ಕ್ವಾಲಿಟಿ ಬಾಳ ನಮಗಿದೆ. ಕಂತ್ ಕಂತಾಗಿ ಕೊಟ್ರೆ ಅದು ಪೋಲ್ ಆಗಲ್ಲ, ಹಾನಿ ಆಗಲ್ಲ, ಏನಿಲ್ಲ ಸರ್. ಅಷ್ಟು ಟೈಮ್ ಇಟ್ಟು ಕೊಡ್ತಾರೆ. ಇನ್ನು ಏನ್ ಮಾಡಕ್ ಅಂತ ಮಾಡಿದ್ರಿ? ಇನ್ನೇನ್ ಸರ್, ಅಷ್ಟರಲ್ಲೇ ಲೈಫ್ ಮಾಡ್ತಾ ಇದ್ದೇವೆ. ಹೆಂಗ ನಡೀತಾ ಇದೆ ಲೈಫ್? ಲೈಫ್ ಸರ್, ಈಗ ಕಷ್ಟನ ಸುಖನ ಏನು ಥಿಂಕ್ ಮಾಡುದಿಲ್ಲ, ಹೋಗ್ತಾನೆ ಇದೆ. ಯಾರೋ ನಡೆಸ್ತಾ ಇದಾರೆ, ನೀವು ನಡೀತಾ ಇದ್ರಿ? ಆಗ್ತಾರೆ, ದೇವ್ರು ನಡೀತಾ ಇದ್ದಾರೆ. ಅದೇನ್ ಸರ್, ಅದು ಒಂದ್ ಎಕರೆ ಒಳಗೆ ಅಷ್ಟು ಲೈಫ್. ಇವರೆಲ್ಲ ಲ್ಯಾಂಡ್ ಲಾರ್ಡ್ ಸರ್ ಇವರು. ನೀವು ಅಷ್ಟ ತಗೋಬೇಕಾಯ್ತು? ನಾವು ಸರ್ ಹಂಗೆಲ್ಲ ಆಗುದಿಲ್ಲ ಸರ್, ಅವರವರು ನಶೀಬ್ದಲ್ಲಿ ಏನಿದೆ ಅದು ಆಗ್ತದೆ. ಹಳಬರಿಂದ ನಡೆದು ಬಂದು ನಾವೇ ಗ್ರೇಟ್ ಸರ್. ಒಂದು ಎಕರೆಲ್ಲಿ ಸರ್ ನಾವು 5 ಅಕ್ಕ ತಂಗಿದ್ರದ್ದು, ಅವ್ರು ಬಂದು ಹೋಗೋರ್ದು, ನಮ್ಮ ಲೈಫ್ ಹುಡುಗರದು ಅಂದ್ರೆ ಸರ್ ನಾವು ಗ್ರೇಟ್ ಅಲ್ಲ ಸರ್. ಒಂದ್ ಎಕರೆ ಒಳಗೆ ಈ ಲೈಫ್ ಸಾಧ್ಯನೇ ಇಲ್ಲ ಸರ್. ಏನೇನ್ ಮಾಡ್ರಿ ಅಷ್ಟ್ರೊಳಗ? ಕೇತೋಳಿದು ಕಿಂಚಿತವಾಗಿ ಗಂಜೆ ತೋಳಿ, ಉಪ್ಪಿನಕಾಯಿ ಚಟ್ನಿ, ಅಷ್ಟ್ರೆಲ್ಲ ಜೀವನ. ಏನಿದೆ ಸರ್ ಲೈಫ್ ಮೇಲೆ? ಅದೇ ಅಷ್ಟೇ, ಜಂಟಿ ಮಿಲ್ಸ್ ಊಟ ಮಾಡಿದ್ರು ಅಷ್ಟೇ, ಹಣೆ ಬರ ಗಂಜಿ ಇದ್ರು ನಡೀತದೆ, ನಡೆದು ಹೋಗ್ತದೆ ಲೈಫ್ ಅಷ್ಟೇ ಅಲ್ಲ ಸರ್. ಹಿಂಗ ಇರ್ಬೇಕಂತ ಏನಿಲ್ಲ ಲೈಫ್, ಇರ್ಬೇಕಂದಿಲ್ಲ. ಮನೆಯಲ್ಲಿ ಎಲ್ಲರೂ ಖುಷಿ ಇದಾರ? ಮನೆಯಲ್ಲಿ ಎಲ್ಲರೂ ಖುಷಿ ಇದಾರೆ, ಗಂಜಿ ತಳಿ ಆದ್ರೂ ತೊಂದ್ರೆ ಇಲ್ಲ. ಅದು ಏನ್ ಸರ್, ಅದು ಯಾವ್ದಕ್ಕೂ ಡೀಪ್ ಥಿಂಕ್ ಮಾಡಂಗಿಲ್ಲ, ಬಹಳ ಥಿಂಕ್ ಮಾಡಿದ್ರೆ ಸರಿ ಇಲ್ಲ ಸರ್. ಅದು ಹೇಗೆ ದೇವ್ರು ನಡೆಸ್ತಾನೆ ಹಾಗೆ ನಡೆಸ್ಕೊಂಡು ಹೋಗ್ಬಿಟ್ರೆ ಸರಿ. ಅಟ್ರಲ್ಲ 5 ಹುಡುಗಿಯರದ ಮದ್ವೆ ಸರ್ ತೆಂಗಿದಿರದು. ಇದ್ರೊಳಗೆ ಒಬ್ರು ಮಿಲಿಟರಿ ಇದ್ದಾರೆ, ಒಬ್ರು ಅಕ್ಕಂಬ ಟೀಚರ್ ಮಾಸ್ತರ್ ಇದ್ದಾರೆ, ಮತ್ತೆ ಇನ್ನೊಬ್ರು ಬಿಸ್ನೆಸ್. ಹೀಗೆ ಚಲೋ ಚಲೋ ಮನೆಗೆ ಕೊಟ್ಟಿರಿ. ಅದು ಎಲ್ಲ ತಿಂಕ್ ಮಾಡ್ಬೋದು ಸರ್. ಇದೇನು ಕಟ್ಟು ಕತೆ ಅಲ್ಲ ಸರ್, ಇದು ರೆಕಾರ್ಡ್ ಆಫ್ ಪ್ಯಾಟ್ಸ್ ಇದೆ ಅಲ್ಲ. ಮುಂಚಿನಿಂದ ಹಿಂಗೆ ದುಡ್ದಿರಿ ಅಲ್ಲ? ಹೌದು, ಹೆವಿ ವರ್ಕರ್ ಅಲ್ಲೇ ಗಂಟಾಟು ಅಲ್ಲೇ ಗದ್ದಲೆ. ಅಪ್ಪರು ಹಿಂಗ ದುಡಿಸಿದ್ರು? ಅಪ್ಪರು ಅಯ್ಯೋ, ಅವರೆಲ್ಲ ದೇವರು ದೇವರು. ತಾಯಿನ ಇಲ್ಲಿಂದ ಬೆಳಿಗ್ಗೆ ಕಿತ್ತಂಡ ಹೋಗಿ ಬೆಳಕೇರಿ ಹೋಗಿ ಅದು ಮಾರಾಟ ಮಾಡಿ ಅಲ್ಲಿಂದ ಬರ್ಬೇಕಾದ್ರೆ ಒಂದು 30 ಕೊಳಗೆ ಬರ್ತಂತಾರೆ ನಾವು, 50 ಕೆಜಿ ಟೈಪ್. ಅದನ್ನು ಹೊತ್ಕೊಂಡು ಬಂದು ಒಂದು ವರ್ಷನೂ ಬಿಡದೆ, ಒಂದು ದಿವಸನೂ ಬಿಡದೆ ಆ ನಮ್ಮನೆ ಹೆವಿ ವರ್ಕ್ ಮಾಡಿದಾರೆ ಸರ್. ಅವರು ನಮ್ಮ ತಂದೆಯವರು ಈ ಅಂಗಳ ಇರ್ತದಲ್ಲ ಸರ್, ಈ ಅಂಗಳದಲ್ಲಿ ಒಂದು ಒಳ್ಳ ಅಂತಾರೆ ಅದಕ್ಕೆ ಒಣಕೆ, ಅದರಲ್ಲಿ ಮೀರಿದ ಅಕ್ಕಿ ಸಪ್ಲೈ ಮಾಡ್ತಿದ್ದ ಅಪ್ಪ. ಅದ್ರ ನಂತರ ಒಡಗಲ್ ಅಂದೆ ಚಪ್ರ ಇರ್ತದೆ ಹಿಂಗೆ ಚಪ್ರ, ಅದಕ್ಕೊಂದು ಕೋಲು ದೊಡ್ಡ ಕಲ್ಲು, ಅದು ಹೀಗೆ ಮಾಡಿದ್ರೆ ಅದರ ಅಕ್ಕಿ ಕುಚಿಕ್ಕಿ. ಅದ್ರ ನಂತರ ನಮ್ಮ ಅಂಕೋಲ ಸೈಡಿಗೆ ಒಂದು ಐಗಳವ್ರದ್ದು ಮಿಲ್ ಆಯ್ತು. ಅವಾಗ ಕಿಣಿ ಕೂಲಿಲ್ಲ, ಹಳ್ಳದಲ್ಲಿ ನೀರು ಇಲ್ಲದಾಗ ಹೋಗ್ಬೇಕು ನಮ್ಮ ತಂದೆಯವರು ಹೊತ್ಕೊಂಡು, ನಾನು ಹೊತ್ಕೊಂಡು ನಮ್ಮ ಅಕ್ಕನು ಹೊತ್ಕೊಂಡು ದುಡಿದಕ್ಕೆ ಸ್ವಲ್ಪ ಸುಖವಾಗಿದೆ ಸರ್. ಸರ್, ಜೀವಕ್ಕೆ ದಂಡನೆ ಕೊಟ್ಟರೆ ಯಾರು ಹಾಳಾಗುದಿಲ್ಲ ಸರ್. ನಮಸ್ಕಾರ. ನಮಸ್ಕಾರ. ಅಂಕೋಲಾ ತಾಲೂಕಿನ ಕಸಬಕೇರಿಯ ಧಾಕು ಮುಕುಂದ್ ನಾಯ್ಕ್ ಅವರ ಭತ್ತ ಮತ್ತು ಶೇಂಗಾ ಬೆಳೆ ಬೇಸಾಯದ ಅನುಭವಗಳನ್ನು ಕೇಳಿದರೆ ಸಂದರ್ಶಕರು ಎಚ್ಬಿ ರಾಮಡಗಿ. ಇದಾಗಿತ್ತು ಇಂದಿನ ಕಿಸಾನ ವಾಣಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೇಳುಗರೆ, ನಾಳೆ ಸಂಜೆ 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆ ಕುರಿತು ಅಂಕೋಲಾದ ಬೀರಣ್ಣ ವಿ ನಾಯಕ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಿಸಲಿದ್ದಾರೆ ಎಚ್ಬಿ ರಾಮಡಗಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ನಾಳಿನ ವನಿತಾ ವಿಹಾರ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ಯುಗಾದಿಯ ಕುರಿತು ಚೈತ್ರ ಬರೆದ ಚಿತ್ತಾರ ಯುಗಾದಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಸ್ತುತಪಡಿಸುವವರು ಕಾರವಾರದ ಕವಯತ್ರಿ ಪ್ರೇಮಾ ಟಿಎಂಆರ್, ನಿರ್ಮಾಣ ಫ್ಲೋರಿನ್ ರೋಜ್. ಆಕಾಶವಾಣಿ ಕಾರವಾರ ಸಮಯ 7:20. ವಾಣಿಜ್ಯ ಪ್ರಕಟಣೆಗಳ ನಂತರ ಜನಪದ ಸಂಗೀತ. ನಾನು ನಾರಾಯಣ ಸ್ವಾಮಿ ಅಂತ, ತಿಪ್ಪೇನಹಳ್ಳಿ ಗ್ರಾಮ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಯವರು. ನಾವು ಮೊದಲಿಂದ ವ್ಯವಸಾಯಗಾರರು. ಈಗ ಹೊಸದಾಗಿ ತೋಟಗಾರಿಕೆ ಬೆಳೆ ಮಾಡಬೇಕು ಅಂತಂದ್ಬಿಟ್ಟು ಗೋಡಂಬಿ ಹಾಕಕ್ಕೆ ಪ್ರಯತ್ನ ಪಟ್ಟಿವಿ. ನಾವು ನರೇಗಾದಲ್ಲಿ ಸಹ ಧನ ಸಹಾಯ ಪಡ್ಕೊಂಡು ಗೋಡಂಬಿ ಬೆಳೆದು ಅದರಿಂದ ತುಂಬಾ ನಮಗೆ ಪ್ರಯೋಜನ ಆಗಿದೆ. ಅದರಿಂದ ನಮಗೆ ಜೀವನೋಪಾಯಕ್ಕೆ ತುಂಬಾ ಅನುಕೂಲ ಆಗಿದೆ. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ರಾಷ್ಟೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಉದ್ದೇಶ ಎಲ್ಲಾ ಕ್ಷಯರೋಗಿಗಳಿಗೆ ತ್ವರಿತವಾಗಿ ಗುಣಮಟ್ಟದ ಪರೀಕ್ಷೆ ಮತ್ತು ಚಿಕಿತ್ಸೆ ನೀಡುವುದು. ನಿಕ್ಷಯ್ ಪೋಷಣ್ ಯೋಜನೆ ಅಡಿ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ತಿಂಗಳಿಗೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಖಾಸಗಿ ವೈದ್ಯರಿಗೆ ಕ್ಷಯರೋಗ ಪತ್ತೆ ಮತ್ತು ವರದಿಗೆ 500, ಸಂಪೂರ್ಣ ಚಿಕಿತ್ಸೆ ನೀಡಿ ವರದಿ ಮಾಡಿದರೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಆಶಾ ಕಾರ್ಯಕರ್ತರು, ಸ್ವಯಂ ಸೇವಕರು ಸಂಭಾವ್ಯ ಕ್ಷಯರೋಗಿಯನ್ನು ಪರೀಕ್ಷೆಗೊಳಪಡಿಸಿ ಕ್ಷಯರೋಗ ದೃಢಪಟ್ಟು ನಿಕ್ಷಯ್ನಲ್ಲಿ ನೋಂದಣಿ ಮಾಡಿಸಿದರೆ 500 ರೂಪಾಯಿಗಳ ಗೌರವ ಧನ. ತಲುಪಲಾಗದವರನ್ನು ತಲುಪೋಣ, ಕ್ಷಯರೋಗವನ್ನು ತಡೆಗಟ್ಟೋಣ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪದ್ಮಾವತಿ ಸೋಮುಗೌಡ ಮತ್ತು ಸಂಗಡಿಗರಿಂದ ಹಾಲಕ್ಕಿ ಸಂಪ್ರದಾಯದ ಹಾಡುಗಳು. ಕುಂತಿದು ಗಾಂಧಾರಿದು, ಕುಂತಿಗೆ ಬಡವರ ಮನೆಗೆ ಮದುವೆ ಮಾಡಿಕೊಟ್ರು, ಗಾಂಧಾರಿ ಸಿರಿಮಂತ್ರ ಮನೆ ಗಂಡಗಾದ್ರು. ಲಕ್ಕ ಗಾಂಧಾರಿ ತಂಗಿಲೆ ಕೊಂತ ಮಾನೋ, ಲಕ್ಕ ಗಾಂಧಾರ್ಯ ಮನೆಯಲ್ಲೋ, ಲಕ್ಕ ಗಾಂಧಾರ್ಯ ಕುಂತಿಲೆ ಮನೆಯಲ್ಲೋ, ಲಕ್ಕ ಗಾಂಧಾರ್ಯ ಮನೆಯಲ್ಲೋ, ಲಕ್ಕ ಗಾಂಧಾರ್ಯ ಮನೆಯಲ್ಲೇ ಕುಂತಿ ಕೇಳೆ ಗಜನೋಮಿ ಕಾರೆ ಮಾಡೋವಾದೋ, ಅಕ್ಕ ಗಾಂಧಾರ್ಯ ಮನೆಯಲ್ಲಿ ಲಂಗ್ತಿ ಕೇಳೆ ಗಜಗರಿ ಕೋರಣವ ಮಾಡುವಾದೋ, ಗಜನೋಮಿ ಕಾರೆ ಮಾಡವನು ಕುಂತಿ ಕೇಳೆ ಲಕ್ಕನರು ಕರುವ ಬರೋದಂದು, ಜಗನಿ ಕಾರಣವೇ ಲಗತೆ ಕುಂತಿ ಕೇಳೆ ಲಕ್ಕ ಗಾಂಧಾರ್ಯ ಬರೋವಾದು, ಲಕ್ಕನರು ಕರುವ ಬರುದೇ ಕುಂತಿ ಕೇಳೆ ಲಳತೋ ವಸ್ತು ಶಾಲೆ ಒಗೋವಾಳೋ, ಅಕ್ಕ ಕಾನರು ಕರ್ವ ಬರುವದೆ ಕುಂತಿ ಕೇಳೆ ಗುಂದ ಅತು ಅತಿ ಚಾಲಿ ಬರುವಳೋ ಅಳತೋ ವಸ್ತು ಚಾಲಿ ಉಳಿದಾಳೆ ಕುಂತಿ ಕೇಳೆ ಚಿನ್ನ ಬಣ ಎಲ್ಲ ತೊಳೋವಾಳೋ ಅತು ಚಲಿ ಬಗವಾದ ಕುಂತಿ ಕೇಳೆ ಚಿನ್ನ ಬಣ್ಣಲ ತೊಳವಾಡೋ ಚಿನ್ನ ಬಣ್ಣಲ ತೊಳವಾಳೆ ಕುಂತಿ ಕೇಳೆ ಲಕ್ಕನರು ಕರುವ ಬರೋದಾದೋ ಚಿನ್ನ ಬಂಗಾರ ತೊಳವಾಡೆ ಕುಂತಿ ಕೇಳೆ ಕಾನರು ಕರ್ವ ಬರುವಾದೋ ಲಕ್ಕಾನರು ಕರ್ವ ಬರುದಂದೆ ಕುಂತಿ ಕೇಳೆ ಚಾಲಿ ಪಿತ್ತಂಬ ರುಡೋವಾಳೋ ಕಾನರು ಕರ್ವ ಬರುವಾದೆ ಕುಂತಿ ಕೇಳೆ ಚಾಲಿ ಪಿತ್ತಂಬ ರುಡೋವಾಳೋ ಬಾರುಡವಳೆ ಕುಂತಿ ಕೇಳೆ ಕೆಮಿಯ ತುಂಬೆ ಚಿನ್ನ ಇಡೋವಾಳೋ ಚಾಲಿ ಪಿತ್ತ ಬಾರುಡವಳೆ ಕುಂತಿ ಕೇಳೆ ಕೆಮಿ ನೋಡೆ ಚಿನ್ನ ಇಡೋವಾಳೋ ಕೆಮಿಯ ತುಂಬೆ ಚಿನ್ನ ಇಡವಳೆ ಕುಂತಿ ಕೇಳೆ ತಮುಡಿಯ ತುಂಬೆ ಹೂವ ಮುಡೋವಾಳೋ ಕೆಮಿ ನೋಡೆ ಚಿನ್ನ ನೆಡವಾಳೆ ಕುಂತಿ ಕೇಳೆ ಮುಡಿಯ ತುಂಬೆ ಹೂವ ಮುಡೋವಾಳೋ ಮುಡಿಯ ತುಂಬೆ ಹೂವ ಮುಡವಾಳೆ ಕುಂತಿ ಕೇಳೆ ಲಣ್ಣ ಇಡೋವಾಳೋ ತುಂಬೆ ಹೂವ ಮುಡವಾಳೆ ಕುಂತಿ ಕೇಳೆ ಲಣಿ ತುಂಬೆ ಗಂಧ ಇಡೋವಾಳೋ ಲಣಿ ತುಂಬೆ ಗಂಧ ಇಡವಾಳೆ ಕುಂತಿ ಕೇಳೆ ಅಣ್ಣು ಕಾಯು ಎಲ್ಲ ತಡಿದಾಳೋ ನೋಡೆ ಗಂಧಲಿಡುವಳೆ ಕುಂತಿ ಕೇಳೆ ಲಣ್ಣು ಕಾಯಲ ತಡಿದಾಳೋ ಲಣ್ಣು ಕಾಯಲ ತಡದಾಳೆ ಕುಂತಿ ಕೇಳೆ ಮಾರಿಗ ನೋಡುತ್ತೆ ನಿಡೋತಾಳೋ ಕಾಯಲ ತಡದಾಳೆ ಕುಂತಿ ಕೇಳೆ ಮಾರಿವ ನೋಡುತ್ತೇಳೆಯುತ್ತಾಳೋ ಮಾರಿಗ ನೋಡುತ್ತೇಳೆದಾಳೆ ಕುಂತಿ ಕೇಳೆ ಲಕ್ಕನರು ಕರ್ವ ಬರೋ ನಿಲ್ಲೋ ಮಾರಿಗ ನೋಡುತ್ತೆ ನಿಲ್ತಾಳೆ ಕುಂತಿ ಕೇಳೆ ಲಕ್ಕನರು ಕರ್ವ ಬರೋ ನಿಲ್ಲೋ ಲಕ್ಕನರು ಕರ್ವ ಬರೋ ನಿಲ್ಲ ಕುಂತಿ ಕೇಳೆ ಊರೋರೆ ಪರ್ಜೆ ನಡಾವಾರೋ ಕಾನರು ಕರ್ವ ಬರ್ನಿಲ್ಲ ಕುಂತಿ ಕೇಳೆ ಊರೋರ ಕರ್ವ ಬರೋತಿಲೋ ಊರೋರೆ ಪರ್ಜೆ ನಡವಾರ ಕುಂತಿ ಕೇಳೆ ಬಟ್ಟಾರೋಗೆ ಇಲ್ಲೆ ಬರೋವಾರೋ ಊರೋರೆ ಕರ್ವ ಬರ್ಬರ ಕುಂತಿ ಕೇಳೆ ಬಟ್ಟಾರೋಗಿನಿ ಬರವರೆ ಕುಂತಿ ಕೇಳೆ ಬಟ್ಟರ ಮಗ ಎದ್ದಾಲ್ ಬರೋವಾಳೋ ಬಟ್ಟಾರೇಲಿನ ಬರವರೆ ಕುಂತಿ ಕೇಳೆ ಬಟ್ಟರ ಮಗಲಿನ ಬರೋವಾಳೋ ಕೇಳಿರೆ ಕೇಳಿ ಕೇಳಿರಿ ಭಟ್ಟರೆ ನೇಮಿ ಕೇಳಿರೋ ನೇಮಾರು ಎಲ್ಲಿದೆ ಒಗೆಯೋಬರೋ ಕೇಳಿರಿ ಕೇಳಿರಿ ಭಟ್ಟರೆ ನೇಮಿ ಕೇಳಿರೋ ನೇಮಾರ ಎಲ್ಲಿದೆ ಒಗೋತಿರೋ ಕೇಳೆ ಕೇಳೆ ಕುಂತೀನಿ ನೀ ಕೇಳೆ ಲಕ್ಕ ಗಾಂಧಾರೆ ಮನಗಲೋ ಕೇಳೆ ಕೇಳೆ ಕುಂತೀನಿ ನೀ ಕೇಳೆ ಲಕ್ಕರ ಗಾಂಧಾರ್ಯ ಮನಿಯಲೋ ಲಕ್ಕ ಗಾಂಧಾರ್ಯ ಮನೆಯಲೆ ಕುಂತಿ ಕೇಳೆ ಗಜನೋಮಿ ಕಾರಿ ಮಾಡೋವಾದೋ ಅಕ್ಕ ಗಾಂಧಾರ್ಯ ಮನೆಯಲೆ